ರೇಷ್ಮೆ ಕೃಷಿ ಅಂದರೆ ಹಿಪ್ಪು ನೇರಳೆ ಬೇಸಾಯ ಹಾಗೆ ರೇಷ್ಮೆ ಹುಳು ಸಾಕಾಣಿಕೆ, ಈ ಎರಡನ್ನು ತಾವು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಏನೆಲ್ಲ ಉಪ ಉತ್ಪನ್ನಗಳು ಬರ್ತವೆ, ಯಾವ ರೀತಿ ಅದನ್ನು ನೀವು ಒಂದು ಉದ್ಯಮವಾಗಿ ಮಾಡ್ಕೋಬಹುದು, ಏನೆಲ್ಲ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 251-2-2-5-1-0-8-9 ಎಸ್ ಟಿ ಡಿ ಕ್ರಮ ಸಂಖ್ಯೆ 0-8-2-1 ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ನಮಸ್ಕಾರ, ಶ್ರೀನಾಥಪುರ ತಾಲೂಕು ಸೊಸ್ಲೆ ಗ್ರಾಮದಿಂದ ಮಾಡುವ ನಮಸ್ಕಾರಗಳು. ನಮ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎರಡು ಪ್ರಶ್ನೆ ಇದೆ ಗುರುಗಳೇ. ಕೇಳಿ ಮಾದೇಶ್ ಶೆಟ್ರೆ. ಸರ್, ಒಂದನೇ ಪ್ರಶ್ನೆ ಸರ್, ಇದು ಸಿಡಿತದ ಮೇಲೆ ಉಳಿದಂತ ಉಳಿನಲ್ಲಿ ನೀವು ಆಯಿಲ್ ತೆಗಿತೀನಿ ಅಂತ ಅಂದ್ರಲ್ಲ, ಆಯಿಲ್ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಆ ಉಳಿನಿಂದ ಅದೇನೋ ಪುಟ್ಟ ಆ ಉಳಿನೇ ಊರಿಂದ ಆಚೆ ಒಣ ಹಾಕ್ತಾಗಲೆ 1 ಕಿಲೋಮೀಟರ್ ಗಂಟೆ ವಾಸನೆ ಬರುತ್ತೆ, ಅಂತದನ್ನ ಫುಡ್ ಉಪಯೋಗಿಸ್ತಾರ ಅಂತ ಓದುವಾರ್ದಲ್ಲಿ ಪಾಠ ಮಾಡೋದು ಹೇಳೋದಿಲ್ಲ, ಅದ್ ಯಾವ ರೀತಿ ಉಪಯೋಗಿಸ್ತದೆ ಅಂತ ಸ್ವಲ್ಪ ಕೊಡಿ, ವಿವರಣೆ ಕೊಡಿ ಗುರುಗಳ. ಇದು ರೈತವರು ನಮಸ್ಕಾರ. ನಮಸ್ಕಾರ ಗುರುಗಳ. ಅದು ಆಯಿಲ್ ರೀಲಿಂಗ್ ಯೂನಿಟ್ನಿಂದ ಪ್ಯೂಪ ತಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿದರೆ ಅದು ಅಷ್ಟು ಯೂಸ್ ಮಾಡೋಕ್ಕೆ ಆಗಲ್ಲ, ಅದನ್ನು ಬರೀ ನಾವು ಬಯೋಡೀಸಲು ಅಂಥವೆಲ್ಲ ಯೂಸ್ ಮಾಡ್ಬೋದು, ಸೋಪ್ ಇಂಡಸ್ಟ್ರಿಗೂ ಯೂಸ್ ಮಾಡ್ಬೋದು. ನಾವು ತಿನ್ನಬೇಕಂದ್ರೆ ಅದು ಪ್ಯೂಪನ ಕಕ್ಕನ್ ಕಟ್ ಮಾಡಿ ತಗೋಬೋದು. ಉಳಾನ ರೋಸ್ಟ್ ಸ್ಪೈಸ್ಡ್ ಮಾಡಿ ತಿನ್ಬೋದು. ಸರ್ ನಮಸ್ಕಾರ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನೀವು ಪ್ಯೂಪಲ್ ಆಯಿಲ್ ಎಲ್ಲಿಗೆ ಅಪ್ಲಿಕೇಶನ್ ಮಾಡ್ತಾರೆ, ಎಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರಲ್ವಾ? ಹೌದು. ಅದು ಕಾಸ್ಮೆಟಿಕ್ ಅಂದರೆ ಸ್ಕಿನ್ ಅಪ್ಲಿಕೇಶನ್ ಮಾಡ್ಬೋದು, ಆಮೇಲೆ ಅದರದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇಂಥವು ಅಂಥವು ಸಪರೇಟ್ ಮಾಡಿದರೆ ಅದು ಹ್ಯೂಮನ್ ಕನ್ಸಂಪ್ಷನ್ ಫಾರ್ಮಸ್ಯೂಟಿಕಲ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ನೀವು ನೀವೊಂದು ಪ್ರಶ್ನೆ ಕೇಳಿದ್ರಿ, ಅದನ್ನ 1 ಕಿಲೋಮೀಟರ್ ದೂರ ಇದ್ರೂ ವಾಸನೆ ಬರುತ್ತೆ ಅಂತ ನೀವು ಹೇಳಿದ್ರಿ, ಅದಕ್ಕೋಸ್ಕರನೇ ನಮ್ಮ ಅದೇ ಒಂದು ವಿಚಾರವಾಗಿ ನಮ್ಮ ಸಂಸ್ಥೆಯಿಂದ ಒಂದು ಪ್ಯೂಪ ಏನಿದೆ ಅದನ್ನು ಪ್ರೊಸೆಸಿಂಗ್ ಹೆಂಗೆ ಮಾಡ್ಬೋದು, ಅದು ಕೆಡ್ದಂಗೆ ಮತ್ತು ವಾಸನೆ ಬರ್ದಿರೋಂಗೆ ಯಾವ ರೀತಿ ಪ್ರೊಸೆಸಿಂಗ್ ಮಾಡ್ಬೋದು ಅಂತ ಒಂದು ತಂತ್ರಜ್ಞಾನ ಡೆವಲಪ್ ಮಾಡ್ತಾ ಇದ್ದೀವಿ. ಅದು ಮಾಡಿದ ತಕ್ಷಣ ಅದು ತಂತ್ರಜ್ಞಾನ ಡೆವಲಪ್ ಮಾಡ್ತಾ ಇದ್ದೀವಿ, ಆ ಪ್ರಾಜೆಕ್ಟ್ ಈಗ ನಡೀತಾ ಇದೆ. ಇನ್ನೊಂದು 2-3 ತಿಂಗಳೊಳಗಡೆ ನಾವು ಮೋಸ್ಟ್ಲಿ ನಿಮಗೆ ಆ ತಂತ್ರಜ್ಞಾನನ ನಾವು ಇದಕ್ಕೆ ಅರ್ಪಿಸ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಆ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನೀವು ಅದನ್ನು ಈಗ ನಮ್ಮ ಡಾಕ್ಟರ್ ತಿರುಪತಿ ಹೇಳ್ದಂಗೆ ಅದನ್ನು ಹ್ಯೂಮನ್ ಕನ್ಸಂಪ್ಷನ್ಗೆ ಏನು ಏನು ಉಪಯೋಗಿಸ್ಕೋಬೋದು ಆ ರೀತಿ ಅದನ್ನು ಉಪಯೋಗಿಸ್ಕೋಬೋದು ಸರ್. ಅದು ಸ್ವಲ್ಪ ಯಾವುದೇ ವಾಸನೆ ಇರಲ್ಲ, ಯಾವುದೇ ರೀತಿ ತೊಂದರೆ ಇರಲ್ಲ, ಯಾವುದೇ ಸ್ಮೆಲ್ ಇರಲ್ಲ, ಮತ್ತು ಯಾವುದೇ ಮೈಕ್ರೋಬ್ಸ್ ಕಂಟಾಮಿನೇಷನ್ ಇರಲ್ಲ. ಸೊ ಆ ರೀತಿ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ನಮ್ಮ ಫುಡ್ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಕೋಬೋದು, ಮತ್ತು ಮತ್ಸ್ಯೋದ್ಯಮಕ್ಕೂ ಉಪಯೋಗಿಸ್ಕೋಬೋದು, ಫುಡ್ ಫಿಶ್ ಫೀಡಾಗೂ ಉಪಯೋಗಿಸ್ಕೋಬೋದು ಸರ್. ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಗುರುಗಳೇ, ತುಂಬಾ ತುಂಬಾ ಅಭಿನಂದನೆ ಗುರುಗಳೇ. ವಂದನೆಗಳು ಮಾಧವ್ ಶೆಟ್ರೆ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ. ನಮಸ್ಕಾರ ಸರ್, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ನನ್ನ ಹೆಸರು ಕೃಷ್ಣ ಅಂತ, ಗುಂಡ್ಲುಪೇಟೆಯಿಂದ. ಹೇಳಿ ಕೃಷ್ಣ ಅವರು. ಸರ್, ಈ ರೇಷ್ಮೆ ಹುಳು ಬರೀ ಹಿಪ್ಪನೇರಳೆ ಸೊಪ್ಪನ್ನೇ ಯಾಕೆ ತಿನ್ಬೇಕು, ಬೇರೆ ಏನು ತಿನ್ನೋದಿಲ್ವೇ? ಒಂದು. ಹಲೋ. ಹೇಳಿ ಹೇಳಿ, ಕೇಳುತ್ತೆ ಹೇಳಿ. ಇನ್ನೊಂದು, ಈ ರೇಷ್ಮೆ ಹುಳು ನ್ಯಾಚುರಲ್ ಆಗಿ ಔಟ್ಸೈಡ್ ಎಲ್ಲೂ ಬೆಳೆದಿಲ್ವೇ? ನಿಮ್ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಔಟ್ಸೈಡ್ ಬೆಳೆದ್ರೆ ನ್ಯಾಚುರಲ್ ಆಗಿ ಇದು ಕಟ್ಟ ಗೂಡು ಎಷ್ಟು ತೂಕ ಬರುತ್ತೆ, ಇಳುವರಿ ಕ್ವಾಲಿಟಿ ಆಗಿರುತ್ತೆ ಇದು? ನಿಮ್ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ರೇಷ್ಮೆ ಒಂದ್ ಏನಿದೆ, ನೀವ್ ಹೇಳಿದ್ರಿ ಬರೀ ಹಿಪ್ಪನೇರಳೆನ ಯಾಕೆ ತಿನ್ನುತ್ತೆ ಅಂತ, ಅದರಲ್ಲಿ ಕೆಲವು ಆಲ್ಕಲೈಡ್ಸ್ ಇದ್ದಾವೆ, ಆ ಆಲ್ಕಲೈಡ್ಸ್ ಇರೋದ್ರಿಂದನೇ ಆ ರೇಷ್ಮೆ ಹುಳು ಅದನ್ನು ತಿನ್ನುತ್ತೆ. ಅದು ಅದು ರೇಷ್ಮೆ ಹುಳಲ್ಲಿ ರಿಸೆಪ್ಟಾರ್ಸ್ ಅಂತ ಇರ್ತವೆ, ಅದು ಆ ರಿಸೆಪ್ಟಾರ್ಸು ಆ ಆಲ್ಕಲೈಡನ್ನು ರೆಕಗ್ನೈಸ್ ಮಾಡಿ ತಿಂತವೆ. ಈ ನಿಟ್ಟಲ್ಲಿ ನಮ್ಮ ಸಂಸ್ಥೆಲಿ ಬೇರೆ ಬೇರೆ ಸೊಪ್ಪುಗಳನ್ನ ಉಪಯೋಗಿಸಿ ಸಂಶೋಧನೆ ಮಾಡಿದ್ದೀವಿ, ಆದರೆ ರೇಷ್ಮೆ ಹುಳು ಮಲ್ಬರಿ ನಮ್ಮ ಹಿಪ್ಪನೇಳೆ ಸೊಪ್ಪು ಬಿಟ್ಟು ಮಿಕ್ಕದ ಯಾವುದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಅದರಲ್ಲಿ ಒಂದು ಆಲ್ಕಲೈಡ್ ಇದೆ, ಅದರದ್ದು ಅದು ಅದರ ಪ್ರಭಾವದಿಂದನೇ ಅದು ತಿನ್ನುತ್ತೆ. ಮತ್ತು ಎರಡನೇದು ನಿಮ್ಮ ಪ್ರಶ್ನೆ ಏನು ಕೇಳಿದ್ರಿ, ಹೊರಗಡೆ ಏನು ಬೆಳೆಸ್ಬೋದು ಅಂತ ನೋಡಿ. ಈಗ ನಮ್ಮದು ಹೌದು ಬೆಳೆಯುತ್ತೆ ಅಂದರೆ ಈಗ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಾಗಲಿ ಎಲ್ಲರೂ ಈಗ ಈಗ ನಮ್ದು ಯಾವುದೇ ಈಗ ಮಲ್ಬರಿ ಏನು ರೇಷ್ಮೆ ಇದೆ ಅದೇ ರೀತಿ ಟಸ್ಸಾರು ಮೂಗ ಎರ್ರಿ ಅಂತ ಬೇರೆ ಬೇರೆ ಥರ ವಿವಿಧ ರೀತಿಯ ರೇಷ್ಮೆ ಪ್ರಭೇದಗಳಿದ್ದಾವೆ. ಆ ಪ್ರಭೇದಗಳು ಏನು ಮಾಡ್ತೀವಿ ಅಂತಂದ್ರೆ ಈಗ ಟಸ್ಸರು ಮತ್ತು ಈ ಮೂಗ ಏನಿದೆ ಅದನ್ನು ಹೊರಗಡೆನೇ ಬೆಳಿಬೇಕು. ಅವಾಗ ಏನಾಗುತ್ತೆ ಅದು ಅದು ಯಾವ ರೀತಿ ಆಗಿದ್ರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅದು ಅದ್ರ ಅವ್ರ ಜೀವನ ಕ್ರಮನ ಬೆಳೆಸ್ಕೊಂಡಿರುತ್ತೆ. ಅದ್ರ ಪ್ರಕಾರವಾಗಿ ಅದು ಗೂಡು ಕಟ್ಕೊಳ್ಳುತ್ತೆ. ನೀವು ಹೇಳ್ದಂಗೆ ಇದು ಹೆಂಗಾಗಿದೆ ಅಂದರೆ ಇದು ಮೊದಲಿಂದನೂ ನೋಡಿ, ಇದು ಮೊದಲು ಚೈನಾದಲ್ಲಿತ್ತು. ಚೈನಾದಲ್ಲಿದ್ದಾಗ ಅದು ಹೊರಗಡೆನೆ ಇತ್ತು. ನಾವು ಅದನ್ನು 2,000-3,000 ವರ್ಷದಿಂದ ಏನು ಡೊಮೆಸ್ಟಿಕೇಷನ್ ಮಾಡ್ಕೊಬಂದ್ರೆ ಯಾವಕ್ಕೆ ನಾವು ಹೆಂಗೆ ಸಾಕ್ಕೊಂಡು ಬಂದ್ವಿ ಮನೆಯೊಳಗಡೆ ಆ ಶಕ್ತಿನ ಕಳ್ಕೊಂಡ್ಬಿಟ್ಟಿದೆ. ಈಗಿನ ರೇಷ್ಮೆ ಏನಿದೆ ಅದು ಇದನ್ನು ಹೊರಗಡೆ ಸಾಕ್ಬೋದು. ಅದರಿಂದ ನೀವು ಹೇಳ್ದಂಗೆ ಎಷ್ಟು ತೂಕ ಬರ್ಬೋದು ಅದು ಈಗ ಸದ್ಯಕ್ಕೆ ಹೇಳೋಕೆ ಕಷ್ಟ ಆಗುತ್ತೆ ಇವರೇ. ಸರ್ ಇನ್ನೊಂದು ಹೇಳಿ ಸರ್, ಈ ಇಷ್ಟೆಲ್ಲ ಕೆಮಿಕಲ್ ಎಲ್ಲ ಕೊಟ್ಟು ಹುಳುಗೆ ರೇಷ್ಮೆ ಸೊಪ್ಪಿಗೆ ಹುಳುಗಳಿಗೆ ಎಲ್ಲ ಸಾಕಿ ಎಲ್ಲ ರೇಷ್ಮೆ ಕೂಡ ಇದು ಮಾಡ್ತೀರಿ. ಹೌದು. ಆದ್ರಿಂದ ರೇಷ್ಮೆ ಬಟ್ಟೆ ಎಲ್ಲ ತೆಗೆದಲ್ಲ ಇದು ಮಾಡ್ತಾರೆ. ಇದು ರೇಷ್ಮೆ ತೆಗಿಯಂತ ಬಟ್ಟೆ ಅದು ಕೆಮಿಕಲ್ ಎಲ್ಲ ಇರೋದಿಲ್ಲ ಸರ್? ಏನ್ ತೊಂದರೆ ಆಗಿದಿಲ್ವಾ ಮನುಷ್ಯನ್ಗೆ ಅದನ್ನ ಯೂಸ್ ಮಾಡಿದ್ರೆ ಬಟ್ಟೆ? ಏನಿಲ್ಲ ಇವ್ರ, ಯಾಕೆಂದ್ರೆ ಪ್ರೊಸೆಸ್ ಮಾಡ್ತೀವಲ್ವಾ. ಈಗ ನಾವೇನು ಸೊಪ್ಪಿಗೇನು ಕೊಡ್ತೀವಿ, ಸೊಪ್ಪಿಗೇನು ಕೊಡ್ತೀವಿ ಮತ್ತು ಈ ಹುಳುಕೇನು ಡಸ್ಟ್ ಮಾಡ್ತೀವಿ, ಅದು ಅದ್ರ ಅದ ಒಂದು ಮೆಕ್ಯಾನಿಸಮ್ ಬೆಳೆಸ್ಕೊಂಬಿಟ್ಟಿದೆ ರೇಷ್ಮೆ. ಅದನ್ನು ತಿಂದ್ರೂ ಅದನ್ನು ಕಸದಲ್ಲಿ ತೆಗೆಯುವಂಥ ಒಂದು ಒಂದು ಮೆಕ್ಯಾನಿಸಮ್ ಬೆಳೆಸ್ಕೊಂಡು ಅದರಲ್ಲಿರೋ ಎಲ್ಲ ಕೆಮಿಕಲ್ಸನ್ನು ಹೊರಗಾಕುತ್ತೆ ಹಿಕ್ಕೆ ರೂಪದಲ್ಲಿ. ಆದ್ದರಿಂದ ನಿಮ್ಮದು ರೇಷ್ಮೆ ಏನು ಉಪಯೋಗಿಸ್ತಾ ಇದ್ರಿ ಅದು ಶುದ್ಧವಾಗಿದೆ, ಯಾವುದೇ ರೀತಿ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಹಾನಿಕಾರಕ ಇಲ್ಲ ಸರ್. ಒಳ್ಳೆಯದು ಕೃಷ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಬದಿಯೇ. ಯಾರು, ಎಲ್ಲಿಂದ ಮಾತಾಡ್ತೀರಿ? ಮೈಸೂರಿನ ತಾಲೂಕು ಲಕ್ಷ್ಮೀಪುರದಿಂದ ಬದಿ. ನಾನು ಹೆಸರು ಚಂದ್ರರಾಜು. ಹೇಳಿ ಚಂದ್ರರಾಜು. ಬದಿ ಏನು ಅಂದ್ರೆ ಇತಿಹಾಸದ ನಮ್ಮ ರೇಷ್ಮೆ ಗೂಡು ರೇಷ್ಮೆ ಹುಳ, ಆದ್ರೆ ಅದಕ್ಕೆ ನೋವು ಅಂದ್ರೆ ಏನಂದ್ರೆ ಕಪ್ಪು ಹುಳ ಬತ್ತಲ್ಲ ಒಂದೊಂದು ನೋವು, ಮತ್ತೆ ಗೂಡನ್ನ ಸರಿ ಕಟ್ಟಕ್ಕಿಲ್ವಲ್ಲ ಅನ್ನೋದೊಂದು ಎರಡು ನೋವು ಬದಿ. ಕಪ್ಪು ಹುಳ ಆಗುತ್ತ? ನಮಸ್ಕಾರ ಬದಿ ನಿಮ್ಗೂ. ಅಲ್ಲ ಅಲ್ಲ ಆಯ್ತು, ನಮಸ್ಕಾರ. ಅದು ನೀವು ಕಪ್ಪು ಹುಳ ಹೇಳ್ತಾ ಇರೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಒಂದು. ನೀವು ಟೀನರ್ಸಿಪುರದವ್ರ? ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಬದಿ ಲಕ್ಷ್ಮೀಪುರ. ಆಯ್ತು ಇವ್ರೆ, ನೀವು ಒಂದಿನ ನಮ್ಮ ಸಂಸ್ಥೆಗೆ ಬರೋಕ್ಕಾಗತ್ತಾ? ನಿಮ್ದು ಈಗ ಗೂಡು ಕಟ್ತಾ ಇರೋ ವಿಚಾರವಾಗಿ ನಿಮಗೆ ಭಾಳ ರೀತಿ ತೊಂದರೆಗಳಿದ್ದಾವೆ, ಭಾಳ ಅಂಶಗಳಿದ್ದಾವೆ, ಅದಕ್ಕೆ ಕಾರಣಗಳು ಬೇಕಾದಷ್ಟು ಇದ್ದಾವೆ. ನಿಮ್ಮ ಜೊತೆ ಕೂತ್ಕೊಂಡು ಸಂವಾದ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕಂಡಿಡ್ಕೊಳ್ಳೋಣ. ಬನ್ನಿ ಒಂದ್ಸಲಿ ಆಫೀಸ್ಗೆ, ಒಂದ್ಸ ನಾವು ನಿಮಗೆ ಸಹಾಯ ಮಾಡ್ತೀವಿ. ಮೈಸೂರು ಆಫೀಸು? ಹೌದು, ಮೈಸೂರು ಆಫೀಸ್ ಬನ್ನಿ. ಶ್ರೀರಾಮ್ಪುರದಲ್ಲಿ CSRNT ಏನು ಸಂಸ್ಥೆ ಇದೆ ಅಲ್ಲಿಗೆ ದಯವಿಟ್ಟು ಬನ್ನಿ. ಆಯ್ತು ಬದಿ, ಬರ್ತೀನಿ ಬದಿ. ಆಯ್ತು, ನಮಸ್ತೆ. ನಮಸ್ಕಾರ. ಒಳ್ಳೆಯದು ಚಂದ್ರರಾಜ್ ಅವರು. ಸರ್, ಏನು ಕಾರಣಗಳು ಇದ್ದಿರ್ಬೋದು ಗೂಡು ಕಟ್ಟತಲೇ ಇರೋದಕ್ಕೆ? ಪೆಸ್ಟಿಸೈಡ್ಸು ಯಾವುದು ಇಂಡಿಸ್ಕ್ರಿಮಿನೇಟ್ ರೆಕಮೆಂಡ್ ಮಾಡಿದ್ರೆ ಪೆಸ್ಟಿಸೈಡ್ಸ್ ಎಲ್ಲ ಈಗ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಒಂದು ಮುಖ್ಯವಾಗಿ ಆ ಪೆಸ್ಟಿಸೈಡ್ ರೆಸಿಡ್ಯೂ ಏನಿದೆ ಅದರಿಂದ ಅದು ನಾನ್ ಸ್ಪಿನ್ನಿಂಗ್ ಇಶ್ಯೂಸ್ ಕಾಣಿಸ್ಕೊಳ್ತಾ ಇದೆ ಸರ್. ಒಂದಾಗ್ಬೋದು ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತವೇನೋ ಆವಾಗ ಸ್ಟಾರ್ಟ್ ಆಗಿದ್ರು ಆ ಥರ ಆಗ್ಬೋದು. ಲೇಟ್ ಸ್ಟೇಜ್ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಇರ್ತವೆ. ಓಕೆ, ಏನೆಲ್ಲ ಉಪ ಉತ್ಪನ್ನಗಳನ್ನು ಮಾಡ್ಬೋದು ತಿರುಪತಿನವ್ರೆ ರೇಷ್ಮೆಯಲ್ಲಿ? ಅದನ್ನೇ ಸರ್, ಈಗ 50,000 tons ಈ ಹುಳ ರೀಲಿಂಗ್ ಆಗ ತಕ್ಷಣ ಉತ್ಪನ್ನ ಆಗ್ತಾ ಇದೆ. ಪ್ಯೂಪಾ ಸಿಲ್ಕ್ ವಾಮ್ ಪ್ಯೂಪಾ ಅಂತಾರೆ, ಪರ್ಯಾನಮ್ ಪರ್ಯೀರ್. ಅದನ್ನು ನಾವು ಡ್ರೈ ಮಾಡ್ಕೊಂಡು ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ಕೋಬೋದು ಸರ್. ಅದು ಯಾತಕ್ಕೆ ಬಳಸ್ತಾರೆ ಪ್ಯೂಪಲ್ ಆಯಿಲ್? ಪೀಪಲ್ ಆಯಿಲ್ ಅಂದರೆ ಒಳ್ಳೆ ಕ್ವಾಲಿಟಿ ಇದ್ದರೆ Omega-3 fatty acid ಎಕ್ಸ್ಟ್ರಾಕ್ಷನ್ ಮಾಡಿ ಹ್ಯೂಮನ್ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಬೋದು. ಫಾರ್ಮಸ್ಯೂಟಿಕಲ್ ಟ್ಯಾಬ್ಲೆಟ್ಸ್ ಥರನೂ ಯೂಸ್ ಮಾಡ್ಬೋದು. ರೀಲಿಂಗ್ ಯೂನಿಟ್ ಥರಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ ಅಂದರೆ ಅದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಬಯೋಡೀಸಲ್ ಮಾಡ್ಕೋಬೋದು. ಅದೇ ಆಯಿಲ್ ಸೋಪ್ ಇಂಡಸ್ಟ್ರಿ ಸೋಪ್ಸ್ ಅದೇ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಸರ್. ಯಾರು ಎಲ್ಲಿಂದ ಹೇಳಿ ಸರ್? ಯೋಗೇಂದ್ರ ಪ್ರಸಾದ್, ಎಲ್ಚಿಕೆರೆ ಗ್ರಾಮ, ನಂಜನಗೂಡು ತಾಲೂಕಿಂದ. ಹೇಳಿ ಯೋಗೇಂದ್ರ ಪ್ರಸಾದ್. ನಮಸ್ಕಾರ ಅಧಿಕಾರಿಗಳಿಗೆ. ನಮಸ್ಕಾರ ಸರ್, ಹೇಳಿ ಸರ್ ದಯವಿಟ್ಟು. ಸರ್, ಇವಾಗ ಮಳೆಯಾಶ್ರದಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಒಂದ್ ಬೆಳೆ ಎರಡು ಬೆಳೆ ತೆಗಿಬೋದ ಸರ್? ರೇಷ್ಮೆ ತೆಗಿಬಹುದು. ಎಷ್ಟು ಬೆಳೆ ತೆಗಿಬೋದು ಸರ್? ಅದು ನೀವು ಎಷ್ಟು ದೊಡ್ಡ ಕೃಷಿ ಹೊಂಡ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ನಿಮ್ದು ಬೆಳೆ ಎಷ್ಟು ಎಷ್ಟು ಬೆಳಿಬಹುದು ಅಂತ ಅದು ತೀರ್ಮಾನ ಆಗುತ್ತೆ ಸರ್. ಒಂದ್ಸಲ ವಿಮೆ ಇದೆ ಸರ್ ಇನ್ಶೂರೆನ್ಸ್ ಮಾಡ್ಸಕ್ಕೆ? ಇಲ್ಲ, ರೇಷ್ಮೆದು ವಿಮೆ ಇಲ್ಲ. ಓಕೆ ಸರ್. ಒಳ್ಳೇದು ಯೋಗೇಂದ್ರ ಪ್ರಸಾದ್ ಸರ್, ಏನೋ ಹೇಳ್ತಾ ಇದ್ರಿ ತಾವು, ಒಂದು ಪ್ಯೂಪಲ್ ಆಯಿಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಅದು ಕ್ವಾಲಿಟಿ ಅಷ್ಟು ಒಳ್ಳೆ ಇಲ್ಲಾಂದ್ರೂ ಅದು ಬಯೋಡೀಸಲ್ ಮಾಡ್ಕೋಬೋದು ಸರ್. ಓಕೆ. ಆಮೇಲೆ ಸೋಪ್ ಇಂಡಸ್ಟ್ರಿದಲ್ಲಿ ಅಪ್ಲೈ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಎಕ್ಸ್ಟ್ರಾಕ್ಷನ್ ಮಾಡಿ ಫಾರ್ಮಸ್ಯೂಟಿಕಲ್ ನ್ಯೂಟ್ರಾಸಿಟಿಕಲ್ ಅಪ್ಲಿಕೇಶನ್ ಮಾಡ್ಬೋದು. ಅದು ಫುಲ್ ರಿಫೈನಿಂಗ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಕನ್ಸಂಪ್ಷನ್ ಮಾಡ್ಕೋಬೋದು, ಯಾಕೆಂದರೆ ಅದು ಅದರದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಚೆನ್ನಾಗಿದ್ದಾವೆ ಆಯಿಲ್ದಲ್ಲಿ. ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಅಂಶ ಜಾಸ್ತಿ ಇದ್ದರೆ ನಾವು ಹ್ಯೂಮನ್ ಕನ್ಸಂಪ್ಷನ್ಗೆ ಉಪಯೋಗಿಸ್ಕೋಬೋದು. ಹೌದು. ಬೇರೆ ನೀವು ಏನೇನು ಉಪ ಉತ್ಪನ್ನಗಳನ್ನು ಸರ್? ಈಗ ಒಂದು ಏನು ಅಂತಂದರೆ, ನಾನು ನನ್ನ ಕಾರ್ಯಕ್ರಮದಲ್ಲಿ ಹೇಳ್ದಂಗೆ ಭಾಳ ಅಪ್ಲಿಕೇಶನ್ಸ್ ಇದ್ದಾವೆ ಒಂದೊಂದಾಗಿ. ಒಂದು ಎಲೆ ತಗೊಂಡ್ರೆ ಬರೀ ಎಲೆಯಿಂದನೇ ಬಹಳ ರೀತಿ ಕೆಲಸ ಇದು ಮಾಡ್ಬೋದು. ಒಂದು ಕ್ಲೋರೋಫಿಲ್ ತೆಗಿಬೋದು. ಮತ್ತು ನಿಮಗೆ ಈಗೇನಾಗ್ತಾ ಇದೆ ಅಂತಂದರೆ, ಈಗ ರೀಸೆಂಟಾಗಿ ಒಂದು ನಮ್ಮ ಏನು ಮಲ್ಬರಿ ಲೀಫ್ ಏನಿದೆ ಅದರಿಂದ ಒಂದು 1% 2% ಎಕ್ಸ್ಟ್ರಾಕ್ಷನ್ ಯೂಸ್ ಮಾಡಿ ಫೇಸ್ ಕ್ರೀಮ್ಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಈ ಮೊಡವೆಗಳನ್ನ ಕಡಿಮೆ ಮಾಡುವಂಥ ಶಕ್ತಿ ಇದೆ, ಆ್ಯಂಟಿ ಆಕ್ನಿ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮಲ್ಬರಿಲಿ ಹಿಪ್ನೇಳೆ ಸೊಪ್ಪಲ್ಲಿ ಸೊ ಆ ನಿಟ್ಟಲ್ಲಿ ಒಂದು. ಮತ್ತು ಎಲ್ಲರಿಗೂ ಗೊತ್ತಿರೋ, ನಾನು ಮೊನ್ನೆ ಹೇಳ್ದಂಗೆ ಅದು ಆ್ಯಂಟಿ ಡಯಾಬೆಟಿಕ್ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿದೆ. ಈ ಡಯಾಬಿಟೀಸ್ ಒಂದು ಏನು ಸಕ್ಕರೆ ಕಾಯಿಲೆ ಏನಿದೆ ಅದನ್ನು ನಿಯಂತ್ರಣ ಮಾಡೋದ್ರಲ್ಲಿ ಒಂದು ಒಳ್ಳೆ ಅಸ್ತ್ರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಒಂದಾಯಿತು. ಮತ್ತು ಬೇರೆ ಬೇರೆ ಇನ್ನು ಏನೇನೆಲ್ಲ ಮಾಡ್ಬೋದು? ಒಂದು ಮತ್ತು ಟೀ, ಮಲ್ಬರಿ ಟೀ ಚಾಯ್ ಮಾಡ್ಬೋದು ಟೀ ಇದರಲ್ಲಿ. ಮತ್ತು ಒಂದು ಅದನ್ನು ನಮ್ಮ ಸಂಸ್ಥೆಯವರು ಒಂದು ಇಂಡಸ್ಟ್ರಿ ಜೊತೆ ಸೇರಿಕೊಂಡು ಒಂದು ಮಲ್ಬರಿ ಟೀನ ಸರಿ ಚಾಯ್ ಅಂತ ಒಂದು ಟೀನ ಡೆವಲಪ್ ಮಾಡಿದ್ದಾರೆ. ಅದು ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಸರ್. ತಾಂತ್ರಿಕತೆ CSRTI ಅಭಿವೃದ್ಧಿ ಮಾಡುತ್ತಿದೆ. ಮತ್ತೆ ಬೇರೆ ಇನ್ನು ಏನೇನು ಮಾಡ್ಬೋದು? ಅದು ಲೀಫ್ ವಿಚಾರದಲ್ಲೇ ಅಷ್ಟಾಯಿತು. ಮುಂದೆ ನಿಮ್ಮದು ರಂಬೆ ವಿಚಾರ ಬಂದಾಗ ನಾನು ಒಂದ್ಸಲ ಹೇಳ್ದಂಗೆ ಸೆಲ್ಯುಲೋಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೆಲ್ಯುಲೋಸಿಂದ ನಾವು ಈ ಬಯೋಡಿಗ್ರೇಡೇಬಲ್ ಪ್ಯಾಕಿಂಗ್ ಮೆಟೀರಿಯಲ್ನ ಡೆವಲಪ್ ಮಾಡ್ತಾ ಇದ್ವಿ. ಆ ತಂತ್ರಜ್ಞಾನ ನಮ್ಮಲ್ಲಿದೆ. ಯಾರು ಯುವ ಉದ್ಯಮಿಗಳು, ಏಕೆಂದರೆ ಈಗ ಪ್ಲಾಸ್ಟಿಕ್ ಏನಿದೆ ಅದ್ರದ್ದು ಬಹಳ ಅದ್ರ ಬಗ್ಗೆ ತುಂಬ ಅದರ ತೊಂದರೆಗಳು, ಅದು ಡಿಗ್ರೇಡ್ ಆಗೋಕ್ಕೆ ಸಮಯ ಬೇಕಾಗುತ್ತೆ. ಆದರೆ ನಾವೇನು ಪ್ಲಾಸ್ಟಿಕ್ ಬಯೋಡಿಗ್ರೇಡೇಬಲ್ ಪ್ಯಾಕಿಂಗ್ ಮೆಟೀರಿಯಲ್ ಡೆವಲಪ್ ಮಾಡ್ತಾ ಇದ್ದೀವಿ, ಅದು ಬೇಗನೆ ಭೂಮಿಯಲ್ಲಿ ಕರಗೋಗುತ್ತೆ. ಅಂಥ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮೆಟೀರಿಯಲ್ನ ನಮ್ಮ ಸಂಸ್ಥೆಯವರು ಡೆವಲಪ್ ಮಾಡಿದ್ದೀವಿ. ಸೊ ಆ ತಂತ್ರಜ್ಞಾನ ನಮ್ಮಲ್ಲಿ ಇದೆ. ಯಾರ ಯುವ ಉದ್ಯಮಿ ಅಥವಾ ಯಾರಾದರೂ ನಮ್ಮ ಆಸಕ್ತರು ನಮ್ಮನ್ನು ಸಂಪರ್ಕಿಸ್ಬೋದು. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಉಪ ಉತ್ಪನ್ನಗಳನ್ನು ಕುರಿತಾದ ನೇರ ಫೋನಿನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ನನ್ನ ಜೊತೆ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದಂತಹ ಡಾಕ್ಟರ್ KN ಮಧುಸೂದನ್ ಅವರು, ಡಾಕ್ಟರ್ ವೈ ತಿರುಪತಯ್ಯ ಅವರು. ಸರ್, ಈಗ ತಿರುಪತಯ್ಯನವರೇ, ಹುಳುಗಳಿಂದ ಇನ್ನೂ ಏನೇನು ಮಾಡಬಹುದು ಅಂತ ಹೇಳ್ತೀರಿ? ಸರ್, ಆಯಿಲ್ ತೆಗೆದ ತಕ್ಷಣ ಆಮೇಲೆ ಡಿಆಯಿಲ್ಡ್ ಪೀಪ ಪೌಡ್ರ್ ಇರ್ತದೋ ಅದನ್ನು ನಾವು ಪೌಲ್ಟ್ರಿ ಫೀಡಾಗಿ ಫಿಶ್ ಫೀಡಾಗಿ ಅಪ್ಲೈ ಮಾಡ್ಬೋದು. ಅಂದರೆ ಅದು ಫುಲ್ ಡಿಮ್ಯಾಂಡ್. ಕೋಶದಿಂದ ಎಣ್ಣೆನ ತೆಗೆದ ಮೇಲೆ ಉಳಿಯುವಂತಹ ಕೋಶನ ಪುಡಿ ಮಾಡಬೇಕು. ಆ ಪುಡಿನ ಪ್ರೋಟೀನ್ ಸೋರ್ಸ್ ಆಗಿ ಪೌಲ್ಟ್ರಿ ಫೀಡ್ ಫಿಶ್ ಫೀಡ್ ಯೂಸ್ ಮಾಡ್ಬೋದು. ಇನ್ನು ಬೇರೆ ಬೇರೆ ಆ್ಯನಿಮಲ್ಸ್ಗೆ ಯೂಸ್ ಮಾಡ್ಬೋದು. ಹಸುಗಳಿಗೂ ಮಾಡ್ಕೋಬೋದು? ಮಾಡ್ಬೋದು. ಅದರಿಂದ ಆಮೇಲೆ ಅದನ್ನು ತಗೊಂಡು ಫೆರ್ಮೆಂಟೇಷನ್ ಪ್ರೊಸೆಸ್ನಿಂದ ಎಷ್ಟೆಷ್ಟೋ ಬಯೋಮಾಲಿಕ್ಯೂಲ್ಸ್ನು ಪ್ರೊಡಕ್ಷನ್ ಮಾಡ್ಕೋಬೋದು. ನಾನು ಅಂದ ಲಾಸ್ಟ್ ವೀಕ್ ಅದನ್ನೆಲ್ಲ ಎಂಜೈಮ್ಸ್ ಎಲ್ಲ ಎಕ್ಸ್ಟ್ರ ಮಾಡ್ಕೋಬೋದು. ಅಷ್ಟೇ ಫೆರ್ಮೆಂಟೆಡ್ ಪ್ರೊಡಕ್ಟ್ಸ್ ಎಲ್ಲ ಮಾಡ್ಕೋಬೋದು. ಅಷ್ಟೇ. ಮತ್ತೆ ಇನ್ನೂ ಏನೇ ಅವಕಾಶಗಳಿದ್ದಾವೆ? ಅದೇ ಪೌಡ್ರನ್ನ ತಗೊಂಡು ಒಂದು ಮೆಡಿಸಿನಲ್ ಫಂಗೈ ಕಾರ್ಡಿಸೆಪ್ಸ್ ಅಂತ ಆಯಿತು. ಮೆಡಿಸಿನಲ್ ಫಂಗೈ ಕಾರ್ಡಿಸೆಪ್ಸ್ ಮಿಲಿಟರೀಸ್ ಅಂತ ಫ್ರೂಟಿಂಗ್ ಬಾಡೀಸ್ ಪ್ರೊಡಕ್ಷನ್ ಮಾಡ್ತದ್ದು. ಅದನ್ನು ಮಾಡ್ಬೋದು ಪೀಪಾ ಪೌಡರ್ನಿಂದ. ಹೌದಾ? ಅದಕ್ಕೆ ಸಾಕು, ಡಿಮ್ಯಾಂಡ್ ಜಾಸ್ತಿ ಇತ್ತು. ಈಗ ಸಾಕಷ್ಟು ಸ್ಟಾರ್ಟ್ಅಪ್ ಕಂಪ್ನಿಯವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮಲ್ಲಿ ತಂತ್ರಜ್ಞಾನ ಇದೆ. ಈ ಕಾರ್ಡಿಸೆಪ್ಸ್ ಬೆಳೆಯುವಂಥ ತಂತ್ರಜ್ಞಾನ ನಮ್ಮ ಸಂಸ್ಥೆಯವರು ಅಭಿವೃದ್ಧಿ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಏನಂತ ಅಂದರೆ, ಈ ಕಾರ್ಡಿಸೆಪ್ಸ್ ಮಿಲ್ಟಾನಿಸ್ ಅನ್ನೋದು ಒಂದು ಹಿಮಾಲಯದಲ್ಲಿ ಸಿಗುವಂಥ ಒಂದು ಫಂಗಸ್. ಅದರಲ್ಲಿ ಬಹಳ ರೀತಿಯ ಔಷಧೀಯ ಗುಣಗಳಿದ್ದಾವೆ. ಸೊ ನಮ್ಮ ಸಂಸ್ಥೆಯಲ್ಲಿ ಆ ಕಾರ್ಡಿಸೆಪ್ಸ್ನ ಈ ಬರೀ ಫಂಗಲ್ ಸಾರಿ ಪ್ಯೂಪಾದ ಏನಿದೆ ಪ್ಯೂಪಾ ಮೇಲೆ ಬೆಳೆಯುವಂಥದ್ದೊಂದು ತಂತ್ರಜ್ಞಾನವನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಈಗ ಬರೀ ಪ್ಯೂಪಾ ಅಂತ ಅಂದರೆ ವೇಸ್ಟ್ ಅನ್ನೋ ಲೆಕ್ಕಾಚಾರ ಏನಿತ್ತು ಅದನ್ನು ಬೇರೆ ಬೇರೆ ರೀತಿ ಆಯಾಮದಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಒಂದು ಪ್ಯೂಪಾದಿಂದ ಏನು ಬಿಸ್ಕೆಟ್ಸು ಕುಕ್ಕೀಸು ಈ ಥರದ್ದನ್ನು ಪ್ಯೂಪಾದಿಂದ ಒಂದು ಪೌಡ್ರ್ ತೊಗೊಂಡು ಅದರಲ್ಲಿ ಎಷ್ಟೋ ಪರ್ಸೆಂಟೇಜ್ ಮೇಲೆ ಒಂದು ತಯಾರಿ ಮಾಡೋದನ್ನು ಸಿ ಎಫ್ ಟಿ ಆರ್ ಜೊತೆ ತಂತ್ರಜ್ಞಾನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಒಂದನೇದು. ಎರಡನೇದು ಇನ್ನೊಂದೇನಂತಂದರೆ ಈ ಪ್ಯೂಪಲ್ ಆಯಿಲು ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಇದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ದೀವಿ. ಮೂರನೇದು ಈ ಕಾರ್ಡಿಸೆಪ್ಸ್ ಮೇಲೆ ಒಂದು ಒಂದು ಅದನ್ನು ಬೆಳೆದು ಬಹಳ ರೀತಿಯಲ್ಲಿ ಅದು ಮಾರ್ಕೆಟ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ. ಯಾರು ಯುವ ಉದ್ಯಮಿಗಳು ಯಾರಿಗಾದರೂ ಆ ವಿಚಾರದಲ್ಲಿ ಈಗ ಮಶ್ರೂಮ್ ಬರೀ ಯಾವ ರೀತಿ ಬೆಳಿತೀವಿ ಅದೇ ರೀತಿ ಅದನ್ನು ಬೆಳಿಬೋದು. ಆದರೆ ಸ್ವಲ್ಪ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಇಟ್ಕೋಬೇಕು. ಟೆಂಪ್ರೇಚರು ಮತ್ತು ಇದನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಮತ್ತು ಏಸೆಪ್ಟಿಕ್ ಕಂಡೀಷನ್ಸ್ ಇಟ್ಕೊಂಡ್ರೆ ನೀವು ಇದನ್ನು ಬೆಳೆದು ಸ್ವಲ್ಪ ಒಂದು ಫ್ರೂಟಿಂಗ್ ಬಾಡೀಸ್ ಎಲ್ಲ ಚೆನ್ನಾಗಿ ಬಂತು ಅಂತ ಅಂದರೆ ತುಂಬ ಒಳ್ಳೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಇದೆ ಅದಕ್ಕೆ. ಆ ರೀತಿ ಈ ಫಂಗಸ್ನ ಬರೀ ಇದೊಂದ್ರ ಮೇಲೇ ಬೆಳೆಯಕ್ಕೆ ಸಾಧ್ಯನಾ ಅಥವಾ ಬೇರೆದ್ರ ಮೇಲೂ ಬೆಳಿಬೋದು? ಬೆಳಿಬೋದು, ಬೇರೆದ್ರ ಮೇಲೆ ಬೆಳಿಬೋದು. ಆದರೆ ನಮ್ಮಲ್ಲಿ ನಮ್ಮದು ರೇಷ್ಮೆ ಉದ್ಯಮಿ ಆಗಿರೋದ್ರಿಂದ ಅದರಿಂದ ಏನು ಪ್ಯೂಪಾ ವೇಸ್ಟ್ ಏನಾಗುತ್ತೆ ಅದನ್ನು ಇದು ಮಾಡಿ ಇದು ಮಾಡ್ಬೋದು ಅಷ್ಟೇ. ನಾವು ಅದನ್ನು ಅದರ ಮೇಲೆ ಬೆಳೆದು ಅದನ್ನು ಯಾಕಂದರೆ ಇದು ವೇಸ್ಟ್ ಏನಾಗ್ತಾ ಇದೆ ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಉಪ ಉತ್ಪನ್ನ ಅನ್ನೋ ಥರ ಅದನ್ನು ಬೆಳಿಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದೀವಿ. ಯೂಸ್ವಲ್ ಆಗಿ ಬ್ರೌನ್ ರೈಸ್ ಮೇಲೆ ಮಾಡ್ತಾರೆ ಅದು ಜಾಸ್ತಿ ಸರ್. ಬ್ರೌನ್ ರೈಸ್ ಒಳ್ಳೆ ಮೀಡಿಯಾ ಅದನ್ನು. ಓಕೆ. ಅಂದರೆ ಔಷಧಿಗೆ ಉಪಯೋಗಕ್ಕೆ ಬರುವಂತಹ ಫಂಗಸ್ಸನ್ನು ಇದರ ಮೇಲೆ ಅಭಿವೃದ್ಧಿ ಮಾಡಬಹುದು. ಆ ತಾಂತ್ರಿಕತೆಯನ್ನು ಕೂಡ ನಿಮ್ಮ ಸಿ ಎಸ್ ಆರ್ ಟಿ ಐ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಅಭಿವೃದ್ಧಿಪಡಿಸಿದೆ. ಮತ್ತು ನಮ್ಮಲ್ಲಿ ಈಗ ಒಂದೇನೋ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಮ್ಮಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂದ್ಬಿಟ್ಟು ನಾವೊಂದು ಶುರು ಮಾಡಿದ್ದೀವಿ ಒಂದು ನಮ್ಮ ಸಿ ಎಸ್ ಆರ್ ಎನ್ ಟಿಯಲ್ಲಿ. ಈ ರೀತಿ ಬೈ ಪ್ರಾಡಕ್ಟ್ಸ್ ಮೇಲೆ ಉಪ ಉತ್ಪನ್ನಗಳ ಮೇಲೆ ನಾವು ಯಾವುದೇ ತಂತ್ರಜ್ಞಾನ ನಾವೇನು ಬೆಳೆಸಿದ್ದೀವಿ ಅದನ್ನು ಆಸಕ್ತ ಯುವ ಉದ್ಯಮಿಗಳಿಗೆ ಅಥವಾ ಯಾರೋ ಉದ್ಯಮಿಗಳು ಬಂದರೆ ಅವ್ರಿಗೆ ಅದು ನಮ್ಮ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ತರಬೇತಿ ಕೊಟ್ಟು ಮತ್ತು ಅವ್ರನ್ನ ಅದರ ಪ್ರವೀಣರನ್ನು ಮಾಡಿ ಅವ್ರಿಗೆ ಆ ಟೆಕ್ನಾಲಜಿನ ಸಂಪೂರ್ಣವಾಗಿ ಅವ್ರಿಗೆ ನಾವು ಏನು ನಮ್ಮ ತಂತ್ರಜ್ಞಾನನ ಅವ್ರಿಗೆ ಅವ್ರ ಕಂಪ್ನೀಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ಅಂದ್ಬಿಟ್ಟು ಸಂಪೂರ್ಣವಾಗಿ ಅವ್ರಿಗೆ ತಂತ್ರಜ್ಞಾನ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಎಂಟರ್ಪ್ರಿನರ್ ಆಗಿ ಡೆವಲಪ್ ಮಾಡೋಕ್ಕೆ ನಾವು ಎಲ್ಲ ರೀತಿ ಸಹಾಯ ಮಾಡ್ತೀವಿ. ಓಕೆ. ಅಂದರೆ ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ಲಕ್ಷ್ಮಣ್ ರಾವ್ ಅವರು, ಹುಣಸೂರು ತಾಲೂಕು ಗಾವಡಗೆರೆಯಿಂದ ಸರ್. ಹೇಳಿ ಲಕ್ಷ್ಮಣ್ ರಾವ್. ಸರ್, ಒಂದು ರೇಷ್ಮೆ ಕಡ್ಡಿಯಿಂದ ಬ್ರಿಕೆಟ್ಸ್ ಮಾಡಲು ಸಾಧ್ಯನಾ? ಅದು ಸಸ್ಟೈನಬಲ್ ನಂಬರ್ ಒನ್. ನಂಬರ್ ಟೂ, ರೇಷ್ಮೆ ಕಡ್ಡಿಯಿಂದ ಪೇಪರ್ ಮಾಡ್ಬೋದಾ ಅಂತ ಒಂದು ಎರಡನೇ ಪ್ರಶ್ನೆ. ಬ್ರಿಕೆಟ್ಸ್ ಆರಾಮಾಗಿ ಮಾಡ್ಬೋದು ಇವರೇ. ಬ್ರಿಕೆಟ್ಸ್ ಸಸ್ಟೈನಬಲ್ ಅಂತ ಅಂದರೆ ನಿಮ್ಮ ಹತ್ರ ಮೆಷಿನ್ಸ್ ಇದ್ದರೆ, ಬ್ರಿಕೆಟ್ಸ್ ಮೇಕಿಂಗ್ ಮೆಷಿನ್ಸ್ ಇದ್ದರೆ ನೀವು ಆರಾಮಾಗಿ ಮಾಡ್ಬೋದು. ಯಾಕಂದರೆ ನಮ್ಮಲ್ಲಿ ಆ ತಂತ್ರಜ್ಞಾನ ಇದೆ. ನಮ್ಮಲ್ಲಿ ಒಂದ್ಸರಿ ಸಂಸ್ಥೆಗೆ ವಿಸಿಟ್ ಮಾಡಿ ನಿಮ್ಮ ಎರಡನೇ ಪ್ರಶ್ನೆ ಒಂದು ಅದು ಡೆಫಿನೆಟ್ಲಿ ನಿಮ್ಮ ಬ್ರಿಕೆಟ್ಸ್ ಏನಿದೆ ಅದು ಸಸ್ಟೈನಬಲ್ಲೇ. ನೀವು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಅದು ಸಸ್ಟೈನಬಲ್ ಆಗುತ್ತೆ, ಒಂದನೇದು. ಎರಡನೇದು ನೀವು ಕೇಳಿದ್ರೆ ಪೇಪರ್ಸ್ ಮಾಡ್ಬೋದು ಅಂತ, 100% ಮಾಡ್ಬೋದು. ಯಾಕೆಂತಂದರೆ ಈ ಮಲ್ಬರಿಯಿಂದ ಏನು ಪೇಪರ್ಸ್ ಏನಿದೆ ನಮಗೆ ಒಂದು ರೆಫರೆನ್ಸಸ್ ಇದ್ದಾವೆ. ಈಗ ನಾರ್ಮಲ್ ಪೇಪರು ನಿಮಗೆ 100 ವರ್ಷ ಬದುಕಿದ್ರೆ, ಐ ಮೀನ್ ಲೈಫ್ ಸ್ಪ್ಯಾನ್ ಇದ್ದರೆ, ಈ ಮಲ್ಬರಿ ಏನು ಪೇಪರ್ ಏನಿದೆ 500-600 ಇಯರ್ಸ್ ಇದು ಮಾಡ್ತಾರಂತೆ. ಯಾಕಂದರೆ ಈ ಮಲ್ಬರಿ ಪೇಪರ್ಗೆ ಅಂತಲೇ ಒಂದು ಸನಾತನ ಒಂದು ಸಂಸ್ಥೆ ಒಂದಿದೆ ಪುಣೆಯಲ್ಲಿ, ಅದು ನಮ್ಮ ಸಂಸ್ಥೆಗೆ ಒಂದು ಇಂಡೆಂಟ್ ಕೊಟ್ಟಿತ್ತು. ಒಂದಿಷ್ಟು ಕ್ವಾಂಟಿಟಿ ಪೇಪರ್ಸ್ನ ಪ್ರೊಡಕ್ಷನ್ ಮಾಡಿಕೊಡಿ ಅಂತ. ಮತ್ತು ಅವರು ಇಂಡೆಂಟ್ ಕೊಟ್ಟು ಮತ್ತು ಅದಾದಮೇಲೆ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅದರಿಂದ ನಾವು ಒಟ್ಟು ತಂತ್ರಜ್ಞಾನ ಅಂತೂ ನಮ್ಮಲ್ಲಿ 100% ರೆಡಿ ಇದೆ. ಪೇಪರ್ಸ್ ಹೇಳಿ, ಸಸ್ಟೈನಬಲ್ ಇವರೇ. ಸಸ್ಟೈನಬಲ್ ಅಂದರೆ ಏನಾಗುತ್ತೆ ಅಂತ ಅಂದರೆ, ಈಗ ನೋಡಿ, ಒಂದು ಇಂಡಸ್ಟ್ರಿ ಸಸ್ಟೈನಬಲ್ ಆಗಬೇಕಂದ್ರೆ ಕನ್ಸ್ಯೂಮರ್ಸ್ ಇರಬೇಕು, ಮತ್ತು ನಿಮ್ಮಲ್ಲಿ ಲೋ ಕಾಸ್ಟಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡುವಂಥ ತಂತ್ರಜ್ಞಾನ ಇರಬೇಕು. ನಿಮಗೆ ತಂತ್ರಜ್ಞಾನ ಅಂತೂ ನಮ್ಮ ಹತ್ರ ಇದೆ. ಅದರಿಂದ ಅದನ್ನ ಸಸ್ಟೈನಬಲ್ ಆಗುತ್ತೆ ಅನ್ನೋ ನಂದು ಒಂದು ಆಶಯ ಇದೆ ನನಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದು ಪವಾರ್ ಅವರೇ, ವಂದನೆಗಳು ಕರೆ ಮಾಡಿದ್ದಕ್ಕೆ. ಅಂದರೆ ಇವ್ರು ಕೇಳಿದ್ದು ಒಂದು ಒಳ್ಳೆ ಪ್ರಶ್ನೆನೆ. ಈಗೇನು ಪೇಪರ್ನ ಮಾಡ್ತೀವಲ್ಲ, ಬೇರೆ ಬೇರೆ ಕೃಷಿ ತ್ಯಾಜ್ಯಗಳಿಂದ ಇವತ್ತು ಪೇಪರನ್ನು ತಯಾರು ಮಾಡಲಾಗತ್ತೆ, ಆರ್ಟ್ ಪೇಪರ್ಸ್ನ. ಇದು ಮಾಮೂಲಿ ಪೇಪರ್ ಥರನೇ ಆಗುತ್ತಾ ಅಥವಾ ಆರ್ಟ್ ಪೇಪರ್ ಅಂತೀವಲ್ಲ ಆ ಥರ ಆಗುತ್ತೋ ಮಧುಸೂದನ್ ಅವರೇ? ಸರ್, ಕ್ವಾಲಿಟಿ ವೈಸ್ ಇದು ತುಂಬ ಚೆನ್ನಾಗಿದೆ. ನಾರ್ಮಲ್ ಪೇಪರ್ಸ್ಗಿಂತ ನಿಮಗೆ ನಮ್ಮ ಸಂಸ್ಥೆಯಲ್ಲಿ ಇದ್ರ ಮೇಲೆ ಪ್ರಿಂಟ್ ತೆಗೆದು ನಾವೆಲ್ಲ ಇವ್ಯಾಲ್ಯೂಯೇಷನ್ ಮಾಡಿಟ್ಟಿದ್ದೀವಿ. ತುಂಬ ಒಳ್ಳೆ ಪೇಪರ್ ಇದು. ಅಂದರೆ ಇದು ಹಾರ್ಡ್ ಪೇಪರ್ ಅಂದರೆ ಹೈ ಕ್ವಾಲಿಟಿ ಪೇಪರ್ ಸರ್ ಇದು, ನಿಮಗೆ ನಾರ್ಮಲ್ ಪೇಪರ್ಸ್ಗಿಂತ. ಮತ್ತು ಇಟ್ ವಿಲ್ ಇದು ಒಳ್ಳೆ ಅಂದರೆ ಮಾರ್ಕೆಟ್ ಪ್ರೈಸ್ ತುಂಬ ಒಳ್ಳೆ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ, ಯಾಕೆಂದರೆ ಇದ್ರ ಲೈಫ್ ಸ್ಪ್ಯಾನ್ ಜಾಸ್ತಿ ಇದೆ. ಓಕೆ, ಈ ಬ್ರಿಕೆಟ್ಸ್ ಮಾಡುವಂತಹ ತಾಂತ್ರಿಕತೆ ಏನು ನಮ್ಮಲ್ಲಿದೆ ಅಂತ ಹೇಳಿದ್ರಲ್ಲ, ಅದು ಪೇಯ್ಡ್ ಟೆಕ್ನಾಲಜಿನಾ? ಇಲ್ಲ, ಅದೇನಿಲ್ಲ, ಬಂದರೆ ನಾವು ಅದನ್ನು ಒಂದು ಇನ್ಕ್ಯುಬೇಷನ್ ಸೆಂಟರ್ಸಲ್ಲಿ ಅವ್ರಿಗೆ ಟ್ರೈನಿಂಗ್ ಮಾಡಿ ನಮ್ಮನ್ನು ಕಲಿಸ್ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ. ಓಕೆ ಓಕೆ, ಅಂದರೆ ಬ್ರಿಕೆಟ್ಸ್ ಅಂದರೆ ಉರುವಲು ಇದ್ಲಲ್ವೇ? ಅಂದರೆ ಮೊದಲು ಹಿಪ್ನಳೆ ಕಡ್ಡಿನ ಉರಿಸ್ಬೇಕು, ಇದ್ಲು ಮಾಡಿ ಪುಡಿ ಮಾಡಿ ಬ್ರಿಕೆಟ್ಸ್ ಮಾಡಬೇಕು. ಸಣ್ಣ ಸಣ್ಣದಾಗಿ ಚಾಪ್. ಸರ್, ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಶಿವನ್ಗೌಡ ಸರ್, ಮಂಡ್ಯ ತಾಲೂಕು ಮಾರ್ಗೋಡ್ನಳ್ಳಿ ಸರ್. ಹೇಳಿ ಶಿವನ್ಗೌಡ ಸರ್. ಈಗ ನಮ್ಮ ಸರ್ಗೆ ಕೇಳ್ತಾ ಇದ್ದೀನಿ ಸರ್. ಸರ್, ಈಗ ಹುಳನ ಗಿಡದಲ್ಲೇ ಅದಲ್ಲೇ ಉಪ್ನೇರ್ಲೆ ತೋಟದಲ್ಲೇ ಬಿಟ್ಟು ಅಲ್ಲೇ ಮೇಯ್ದು ಗೂಡು ಕಟ್ಟುವಂತ ಒಂದು ಏನಾದ್ರೂ ಪ್ರಯೋಗ ಇದೆಯಾ ಸರ್? ಇಲ್ಲ, ನಾನು ಆಗಲೇ ಹೇಳಿದೆ, ನಮ್ದು ಆಕ್ಚುಲಿ ಇದು ಹೊರಗಡೆ ಇದ್ದದನ್ನು ನಾವು ಒಳಗಡೆ ಕರ್ಕೊಬಂದಿದ್ದೀವಿ, 2000 ವರ್ಷದಿಂದ ಮಾಡಿದ್ದೀವಿ, ಡೊಮೆಸ್ಟಿಕೇಷನ್ ಮಾಡಿಬಿಟ್ಟಿದ್ದೀವಿ. ಸೊ ಆದ್ದರಿಂದ ಇದನ್ನು ಮತ್ತೆ ವಾಪಸ್ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಜೊತೆಗೆ ಏನಾಗುತ್ತೆ ಗೊತ್ತಾ ನಿಮಗೆ, ಈ ಈ ಹುಳ ಏನಿದೆಯಲ್ಲ ಇದು ತುಂಬ ಪ್ರೋಟೀನ್ ಇದೆ. ಸೊ ನಿಮ್ಮ ಕಾಗೆಗಳಿಂದ ಮತ್ತು ಇದರಿಂದ ಅದನ್ನು ಹೆಂಗೆ ಕಾಪಾಡ್ಕೋತೀರಿ ಅದು ಮುಖ್ಯ ಆಗುತ್ತೆ. ಇದನ್ನು ಇದಕ್ಕೆ ತುಂಬ ತುಂಬ ಶತ್ರುಗಳಿದ್ದಾವೆ ಇವರೇ, ನ್ಯಾಚುರಲ್ ಎನಿಮೀಸ್ ಅಂತ ಏನು ಹೇಳ್ತೀವಿ ಅದು ಶತ್ರುಗಳಿದ್ದಾವೆ. ಈಗ ಅಳಿಲಾಗ್ಬೋದು, ಹಾವು, ಮತ್ತು ನಿಮ್ಮದು ಕಾಗೆಗಳು, ಬೇರೆ ಪಕ್ಷಿಗಳು ಭಾಳ ಈಸಿಯಾಗಿ ಸಿಕ್ಕಾಕೊಂಡ್ಬಿಡುತ್ತೆ, ಇದು ಈಸಿ ಪ್ರೇ ಆಗೋಗುತ್ತೆ ಅದು. ಸರ್, ಅಲ್ಲಿ ಕಾಡಲ್ಲಿ ಕಟ್ಟದಲ್ಲ ಆಗೋಡು ಸರ್, ನೀವು ಹೇಳಿದ್ರಲ್ಲ ಈಗ ಮೂಗ ಮತ್ತೆ ಸರ್ ಮೂಗಟ ಸರ್ ಮಾಡ್ತಾವೆ, ಅದ್ರ ಉಳ್ಕೊಂಡದನ್ನ ಗೂಡು ಕಟ್ಟುತ್ತೆ. ಅದೇ ಒಂದು ಮೆಶ್ ತರ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಏನು ಹೋಗ್ಬಾರ್ದು ಆ ತರ ಮಾಡ್ಕೊಂಡು ಏನೋ ಸ್ವಲ್ಪ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಕಂಟ್ರೋಲ್ ರೇರಿಂಗ್ ಕಂಡೀಷನ್. ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಮರಗಳನ್ನ ಇದು ಮಾಡ್ಬೇಕು ಅಂತಂದ್ರೆ ಈಗ ಚಿಕ್ಕ ಚಿಕ್ಕ ಅಂತಂದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಈಗ ಟಸರ್ ಮುಗದಲ್ಲಾದ್ರೆ ದೊಡ್ಡ ದೊಡ್ಡ ಒಂದು 30-40 ಅಡಿ ಮೇಲ್ಗಡೆ ಗಿಡಗಳಿರ್ತವೆ, ಇದೆಲ್ಲ ಫಾರೆಸ್ಟ್ ಅಲ್ಲಿ ಮಾಡುವಂತದ್ದು ರೇಷ್ಮೆ. ಸೊ ಅಲ್ಲೇನಾಗುತ್ತೆ ನಿಮಗೆ ಅಲ್ಲಿವರೆಗೆ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ, ಕಾಗೆ ಬರಬಾರ್ದು ಮತ್ತು ಇದು ಬರಬಾರ್ದು, ಹದ್ದು ಬರಬಾರ್ದು ಮತ್ತು ಬೇರೆ ನ್ಯಾಚುರಲ್ ಪೆಸ್ಟ್ಸ್ ಬರಬಾರ್ದು, ಇದು ಪ್ರಿಡೇಟರ್ಸ್ ಬರಬಾರ್ದು ಅಂತ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಇವರು? ಸುಮಾರೊಂದು 20-25 ವರ್ಷಗಳ ಹಿಂದೆ ಸಾಗರದಲ್ಲಿ ಚಂದ್ರು ಅಂತ ಒಬ್ಬರು ರೈತರು ಈ ಪ್ರಯತ್ನ ಮಾಡಿದರು. ಹಿಪ್ಲೇನ ಬೆಳೆದು ಇಡೀ ಹಿಪ್ನೇರಳೆ ತೋಟಕ್ಕೇನೆ ಇದನ್ನು ಹಾಕ್ಬಿಟ್ಟಿದ್ರು, ಏನೋ ಸೊಳ್ಳೆ ಪರದೆ ಕಟ್ಟಿ ಮೆಶ್ ಕಟ್ಟಿ ಸ್ವಾಭಾವಿಕವಾಗಿ ರೇಷ್ಮೆ ಹುಳುಗಳನ್ನು ಹಿಪ್ನೇರಳೆ ಸೊಪ್ಪಿನ ಮೇಲೆ ಬಿಟ್ಟು ಸಾಕಿದ್ರು. ಆದರೆ ಆರ್ಥಿಕವಾಗಿ ಅದು ತುಂಬ ಖರ್ಚಾಗುತ್ತೆ, ಲಾಭದಾಯಕವಾಗಿ ಆಗೋದಿಲ್ಲ ತಮಗೆ, ಹಾಗಾಗಿ ಅವರೇ ಅದನ್ನು ಕೈ ಬಿಟ್ಬಿಟ್ರು. ಮತ್ತೆ ಮಧುಸೂದನ್ ಅವರು ಹೇಳಿದ ಹಾಗೆ ಬೇರೆ ತರಹದ ರೋಗಗಳು ಕೀಟಗಳು ಬಾಧೆ ತುಂಬ ಜಾಸ್ತಿ ಆಗುತ್ತೆ ಶಿವಣ್ಣಗೌಡರು. ಯಾಕೆ ಸ್ವಾಭಾವಿಕವಾಗಿ ಬೆಳೆಸಬೇಕು ಅಂತ ತಮಗೆ ಏನು ವಿಚಾರ ಇತ್ತು ಸರ್? ಏನಿಲ್ಲ ಸರ್, ಅದೇ ಏಕೆ ಇದು ಕುಯ್ದು ತಗೊಂಡೋಗಿ ಹಾಕಿ ಇವೆಲ್ಲ ಕೆಲಸಗಳ ರೈತರಿಗೆ ಕೆಲಸ ಇದೆ, ಅದಕ್ಕೆ ಗೂಡನ್ನ ಅಲ್ಲೇ ಕಟ್ಟುವ ಅಲ್ಲೇ ಗಿಡದಲ್ಲೇ ಮೇದು ಅಲ್ಲೇ ಕಟ್ಕೊಂಡ್ರೆ ಬೇರೆದೆಲ್ಲ ಕಟ್ತದೆ ಸರ್ ಕೆಲವುದೆಲ್ಲ. ಕೆಲವು ನೋಡ್ತೀನಿ ಪಕ್ಷಿ ಒಂದು ಸಣ್ಣ ಸಣ್ಣದು ಕೀಟಗಳಿರ್ತದೆ ಸರ್, ಅದು ಅಲ್ಲೇ ಗೂಡು ಕಟ್ಕೊಂಡಿರ್ತದೆ ಒಳಗಡೆನೆ. ಆತರ ಇದಕ್ಕೇನು ಮೆಮೊರಿ ಪವರ್ ಬರುವ ತರ ಮಾಡಿ ಹೊಸದಾಗಿ ಪ್ರಯೋಗ ಮಾಡಿ ಏನಾದ್ರು ಮೆಮೊರಿ ಪವರ್ ಅವಶ್ಯಕತೆ ಇಲ್ಲ, ಇದಕ್ಕೆ ಬರೀ ಸೊಪ್ಪು ಕೊಟ್ಟರೆ ಸಾಕು ತಿನ್ಕೊಂಡು ಹೋಗುತ್ತೆ, ಮೆಮೊರಿ ಪವರ್ ಅವಶ್ಯಕತೆ ಇಲ್ಲ. ಏನು ಅಂತಂದರೆ ನಾನು ಈಗ ಇವರು ಕೇಶವಮೂರ್ತಿ ಅವ್ರು ಹೇಳ್ದಂಗೆ ಅದು ಗ್ರೀನ್ ಹೌಸ್ ಮಾಡ್ಕೊಂಡು ಏನು ಗ್ರೀನ್ ಹೌಸ್ ಅಂತ ಅವರು ಲಾಭದಾಯಕವಲ್ಲ ಅಷ್ಟೇ. ಮತ್ತೆ ನೀವು ಎಷ್ಟೇ ಪ್ರಯತ್ನ ಪಟ್ಟರುವೆ ಈ ಪೆಸ್ಟ್ ಪ್ರಿಡೇಟರ್ಸ್ಗಳಿಂದ ಕಾಪಾಡೋದು ತುಂಬ ಕಷ್ಟ ಇದೆ ಅವರೇ. ಅಲ್ಲ ಸರ್, ಬೇರೆದೆಲ್ಲ ಪ್ರಯೋಗ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಇದನ್ನು ಏನಾದ್ರು ಪ್ರಯೋಗ ಮಾಡ್ತಾ ಇದೀರಾ ಸರ್? ಅದಕ್ಕೆ ಮುಂದೆ ರೈತರಿಗೆ ಅನುಕೂಲ ಆಗೋ ತರ ಏನಾದ್ರು ಇತ್ತರ ನೋಡೋಣ, ಇದ್ರ ಬಗ್ಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಚಿಂತನೆ ಮಾಡ್ತೀವಿ. ಆಯ್ತು, ಈ ವಿಚಾರವಾಗಿ ನಮ್ಮ ನಿರ್ದೇಶಕರ ಜೊತೆ ಮಾತಾಡಿ ಈ ತರ ನಮ್ದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಂದು ಅಭಿಪ್ರಾಯ ಬಂತು, ನಾವು ಅದನ್ನ ಈ ದಿಶೆಯಲ್ಲಿ ಏನಾರ ಕಾರ್ಯಕ್ರಮ ನಾವು ಏನಾರ ಸಂಶೋಧನೆ ಮಾಡಬಹುದು ಅಂತ ಕೇಳ್ತೀವಿ ಸರ್. ಒಳ್ಳೇದು ಗೌಡ್ರೆ, ವಂದನೆಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಸರ್, ಬ್ರಿಕೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ಹೇಳಿ ಸರ್. ಫಸ್ಟ್ ಅದನ್ನು ತುಂಡು ಮಾಡಬೇಕಾ? ತುಂಡು ಮಾಡಿ ಅದನ್ನು ಸಣ್ಣ ಸಣ್ಣದಾಗಿ ಮತ್ತು ಅದನ್ನು ಕಂಪ್ರೆಸ್ ಮಾಡಿದ್ರೆ ಅದು ಬ್ರಿಕೆಟ್ ಫಾರ್ಮಲ್ಲಿ ನಿಮ್ಗೆ ಇದಾಗುತ್ತೆ. ಅದನ್ನೇ ತುಂಡು ಮಾಡಿ ಮೆಷಿನ್ಸ್, ಈಗ ತುಂಬ ಮೆಷಿನ್ಸ್ ಇದ್ದಾವೆ, ಅದನ್ನು ಏನಾದ್ರು ಮಲ್ಬರಿ ಏನು ರೆಂಬೆಗಳಿರ್ತವೆ ಅದನ್ನು ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಮೆಷಿನ್ಸ್ ಬಂದಿದ್ದಾವೆ ಸಣ್ಣ ಸಣ್ಣದಾಗಿ, ಪುಡಿ ಮಾಡೋಂಗೆ, ನುಚ್ಚು ಮಾಡೋ ಥರ. ಅದನ್ನು ಮಾಡಿ ಅದರಿಂದ ಅದನ್ನು ಬ್ರಿಕೆಟ್ಸ್ ಮಾಡ್ಕೋಬೋದು. ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತಾ ಸರ್? ಜಾಸ್ತಿ ಇದೆ, ಜಾಸ್ತಿ ಜಾಸ್ತಿ ಇದೆ ಕ್ಯಾಲರಿಕ್ ವ್ಯಾಲ್ಯೂ. ಈಗ ಬರೀ 45 ದಿವಸ ಅಷ್ಟೇ ಬೆಳೆಯೋದು, ಅಷ್ಟೊಳಗಡೆ ಕಡ್ಡಿ ಬಲ್ತು ಉರಿಯೋ ಸಾಮರ್ಥ್ಯ ಇರುತ್ತೆ ಅಂತೀರಾ? ತುಂಬಾ ಚೆನ್ನಾಗಿದೆ, ಅದನ್ನೇ ಉಪಯೋಗಿಸ್ತಾ ಇರೋದು ಈಗ ಜನ. ತುಂಬಾ ಜನ ರೈತರು ಅಲ್ಲಿ ಬೆಳೆದು ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ಚಂದ್ರು ಸರ್, ಬೇಕರ್ ಕೊಪ್ಪಳು ಗ್ರಾಮದಿ. ಹೇಳಿ ಚಂದ್ರು. ಸರ್, ಈ ಹುಳ ಕೆಂಪು ಈ ಸಪ್ಪೆ ಅದು ಬರ್ತೈತವಲ್ಲ ಸರ್, ಆ ಹುಳಿನ ಏನಾರ ಮಾಡ್ಬೋದ ಸರ್? ಹೌದು, ರೋಗ ಬಂದಿರೋ ಹುಳ ಏನಾರ, ರೋಗ ಬಂದಿರೋ ಹುಳದಿಂದ ರೋಗ ಬಂದಿರೋ ಈಗ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ. ಕೈಟಿನ್ ಕೈಟೋಸಾನ್ ಅಂತ ಒಂದು ಎಕ್ಸ್ಟ್ರಾಕ್ಷನ್ ಮಾಡ್ಬೋದು ಹುಳದಲ್ಲಿ, ಯಾಕಂದರೆ ಅದು ಆ ಚರ್ಮ ಏನಿದೆ ಚರ್ಮದಲ್ಲಿ ಕೈಟಿನ್ ಮತ್ತು ಕೈಟೋಸಾನ್ ಅಂಶ ಇರುತ್ತೆ, ಕೈಟಿನ್ ಅಂಶ ಇರುತ್ತೆ. ಕಪ್ಪು ಹುಳ ಆಗ್ಬಿಡ್ತದೆ ಸರ್, ಅದು ಜಾಸ್ತಿ ವರ್ಷ ಹೊಡಿತದೆ, ಅದರಲ್ಲೂ ಜಾಸ್ತಿ ಕೆಮಿಕಲ್ ಇರ್ತದೆ. ಅಲ್ಲ, ಕಪ್ಪು ಹುಳನ ನಾವು ಅದು ನಾವು ಪ್ರೊಸೆಸ್ ಅದನ್ನು ಒಂದು ಪ್ರೊಸೆಸ್ ಮಾಡೋದೇ ಕಷ್ಟ ಆಗುತ್ತೆ. ಬೇರೆ ರೀತಿ ರೋಗ ಬಂದಿದ್ರೆ ಅದನ್ನು ಪ್ರೊಸೆಸ್ ಮಾಡ್ಬೋದು, ಯಾಕಂದರೆ ಹೌದು, ಸಪ್ಪೆ ಇದ್ರೆ ಮತ್ತೆ ನಿಮ್ದು ಹಾಲು ತೊಂಡೆ ಇದ್ರೂ ನಾವು ಅದನ್ನ ಪ್ರೊಸೆಸ್ ಮಾಡ್ಬೋದು ಇವರೇ, ಯಾಕಂದರೆ ನಾವೇ ಅದನ್ನ ತಂತ್ರಜ್ಞಾನನ ಅಭಿವೃದ್ಧಿ ಮಾಡಿದ್ದೀವಿ, ಕೈಟಿನ್ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು ಅದರಿಂದ. ಸೊ ನಾವೇ ಈಗ ಒಂದು ಏನು ಅಂತ ಅಂದರೆ, ಯಾರು ಯುವ ಉದ್ಯಮಿನ ಅಥವಾ ಯಾರೋ ಉದ್ಯಮಿ ಈ ತಂತ್ರಜ್ಞಾನ ತಗೊಂಡ್ರೆ, ಒಂದು ವೇಳೆ ಎಲ್ಲಾದರೂ ಹುಳ ರೋಗಗ್ರಸ್ತ ಅವ್ರಿಗೆ ಕೊಟ್ಟು ನಿಮಗೊಂದಷ್ಟು ಮಟ್ಟಿಗೆ ಒಂದು ಏನು ಪೂರ್ತಿ ಏನು ಲಾಸ್ ಏನಾಗುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೋದು ಅನ್ನೋ ಆ ದಿಕ್ಕಲ್ಲಿ ನಮ್ಮ ಸಂಸ್ಥೆ ಅಂತೂ ತಂತ್ರಜ್ಞಾನ ನಮ್ಮಲ್ಲಿ ರೆಡಿ ಇದೆ. ಯಾರ ಯುವ ಉದ್ಯಮಿ ಬಂತು, ಯುವನೋ ಅಥವಾ ಯಾರೋ ಒಬ್ಬರು ಉದ್ಯಮಿ ಬಂತು ಅಂತ ಅಂದರೆ, ಈ ನಿಮ್ಮ ರೈತ ಸಮುದಾಯಕ್ಕೆ ಏನು ನಷ್ಟ ಆಗ್ತಾ ಇದೆ, ಆ ನಷ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಆರ್ಥಿಕ ಸಹಾಯ ಮಾಡುವ ಒಂದು ಇದರಲ್ಲಿ ನಾವು ಸಹಾಯ ಮಾಡಬಹುದು. ಒಳ್ಳೇದು ಚಂದ್ರು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಈಗ ಹಿಪ್ಪನೇರಳೆ ಹಣ್ಣಲ್ಲಿ ಏನು ಮಾಡೋಕ್ಕಾಗಲ್ವ ಸರ್? ವೈನ್ ಪ್ರಿಪ್ರೇಷನ್, ಹಿಪ್ಪನೇರಳೆದು ವೈನ್ ಪ್ರಿಪ್ರೇಷನ್ನು ಭಾಳ ಡಿಮ್ಯಾಂಡಲ್ಲಿದೆ. ಫಸ್ಟು ಆ ತಂತ್ರಜ್ಞಾನ ನಮ್ಮಲ್ಲಿದೆ ಒಂದು. ಎರಡನೇದು ಜ್ಯಾಮ್ ಮಾಡ್ಬೋದು ಹಿಪ್ಪನೇರಳೆ ಹಣ್ಣಿಂದ, ಆ ಥರ ಮಾಡ್ಬೋದು. ಫ್ರೂಟ್ ಜ್ಯೂಸಸ್ ಮಾಡ್ಬೋದು, ಜ್ಯೂಸಸ್ ಮಾಡ್ಬೋದು. ಹಣ್ಣಿಗಾಗಿ ಅಂತಾನೆ ಯಾವುದಾದ್ರು ತಳಿ ಅಭಿವೃದ್ಧಿ? ನಮ್ಮಲ್ಲಿ ಎಂಟು ವಿವಿಧ ರೀತಿಯ ತಳಿಗಳಿದ್ದಾವೆ. ಯಾವುದೋ ಎಂಟು ರೀತಿಯ ಹಣ್ಣಿನ ತಳಿಗಳಿದ್ದಾವೆ. ಆ ಹಣ್ಣಿನ ತಳಿಗಳಲ್ಲಿ ಈಗ ನಮ್ಮಲ್ಲಿ ಒಂದು ಸಂಶೋಧನೆ ನಡೀತಾ ಇದೆ, ಯಾವುದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಇದು ಮಾಡ್ಬೋದು ವೈನ್ ಪ್ರಿಪ್ರೇಷನ್ಗೆ ಅಥವಾ ಇದಕ್ಕೆ ಯೂಸ್ ಮಾಡ್ಕೋಬೋದು. ಅಂದರೆ ಹಣ್ಣಿಗಾಗೇ ಇರೋವಂಥ ಎಂಟು ತಳಿಗಳಿದ್ದಾವೆ ಆ ಥರದ್ದು, ಹಣ್ಣಿಗೋಸ್ಕರನೇ ಮಾಡ್ತಾ ಇರುವಂಥದ್ದು. ಮುಂದಿನ ದಿನದಲ್ಲಿ ಹಿಪ್ಪನೇರಳೆನ ಹಣ್ಣಿಗಾಗಿ ಬೆಳೆಯೋ ಸಾಧ್ಯತೆ ಇದೆಯಾ? ಇದೆ, ಯಾಕಂದರೆ ರಾಮನಗರ ಕಡೆಯಿಂದ ಒಬ್ಬರು, ನಾನು ಒಂದ್ಸಲ ಹೇಳಿದೆ, ಡಾಕ್ಟರ್ ಒಬ್ಬರು 4 ಎಕರೆ ನನಗೆ ಹಣ್ಣದ ಇದೇ ಬೇಕು ಅಂತ ಕೇಳಿದರು. ಆಮೇಲೆ ಕೇಳಿದಾಗ ಏನಕ್ಕೆ ಉಪಯೋಗಿಸ್ತೀರಿ ಅಂತ ಅಂದಾಗ, ನಾನು ವೈನ್ ಪ್ರಿಪ್ರೇಷನ್ಗೆ ಉಪಯೋಗಿಸ್ಕೋತೀನಿ ಅಂತ ಹೇಳಿದರು. ಸೊ ಇದು ಅವೇರ್ನೆಸ್ ಯಾವಾಗ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ನಮಗೆ ಈ ಹಣ್ಣಿನ ತಳಿಗಳಿಗೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಬಹಳ ಡಿಮ್ಯಾಂಡ್ ಬರುತ್ತೆ ಅಂದ್ಕೊಂಡಿದ್ದೀನಿ. ನಾಟಿ ಮಾಡಿದ ಮೇಲೆ ಎಷ್ಟು ದಿವಸ ತಗೋಬೋದು ಸರ್ ಹಣ್ಣು ಬಿಡೋಕ್ಕೆ? ಅದೇ ಸೇಮ್ ಒಂದು 45-50 ದಿನದ ಮೇಲೆ ಮತ್ತೆ ನಿಮಗೆ ಸಿಗ್ಬೋದು ಹಣ್ಣು. ಓಕೆ, ಅದು ದೀರ್ಘ ಅವಧಿಯವರೆಗೂ ಹಣ್ಣು ಕೊಡ್ತಾನೆ ಕೊಡ್ತಾ ಇರುತ್ತೆ. ತಿರುಪತಿ 500 ಏನಾದ್ರು ಹೇಳ್ಬೋದಾ ರೇಷ್ಮೆ ಹುಳದಿಂದ ಇನ್ನೇನೇನು ಮಾಡ್ಬೋದು ಅಂತ? ಸರ್, ಸೆರಿಸಿನ್ ಎಕ್ಸ್ಟ್ರಾಕ್ಷನ್ ಅಂತ ಒಂದಾಯಿತು, ಡಿಗಮ್ಮಿಂಗ್ ಪ್ರಾಸೆಸ್ದಲ್ಲಿ ನಾವು ಸಿಲ್ಕ್ ಥ್ರೆಡ್ ತಗೊಂತೇವಲ್ಲ, ಆವಾಗ ಗಮ್ಮಿಂಗ್ ಸಬ್ಸ್ಟೆನ್ಸ್ ಅಂತ ಒಂದು ವೇಸ್ಟ್ ಪ್ರಾಡಕ್ಟ್ ಸೆರಿಸಿನ್, ಅದು ರಿಚ್ ಆಫ್ ಪ್ರೋಟೀನ್, ಅದನ್ನು ಸೆರಿಸಿನ್ ಅದು ನ್ಯೂಟ್ರಸಿಟಿಕಲ್ ಆಗಿ ಯೂಸ್ ಮಾಡ್ಬೋದು. ನ್ಯೂಟ್ರಾಸಿಟಿಕಲ್ ಕಾಸ್ಮೆಟಿಕ್ ಮೇನ್. ಸೆರಿಸಿನ್ ಎಕ್ಸ್ಟ್ರಾಕ್ಷನ್, ಸೆರಿಸಿನ್ ಅದಕ್ಕೂ ನಿಮ್ಮಲ್ಲಿ ತಾಂತ್ರಿಕತೆ ಇದೆ. ಸೆರಿಸಿನ್, ಸೆರಿಸಿನ್ ಮೊದಲಿಂದ ಸೆರಿಸಿನ್ನ ಶಾಂಪೂಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಈ ಸನ್ ಸಿಲ್ಕ್ ಶಾಂಪೂಸ್ ಏನು ಹೇಳ್ತಾರೆ, ಅದರಲ್ಲಿ ಸಿಲ್ಕ್ ಬೇಸ್ಡ್ ಕಂಡು ಇದು ಅಂತ ಹೇಳ್ತಾರೆ. ಅಂದರೆ ಸಿಲ್ಕ್ ಬೇಸ್ಡ್ ಅಂತಂದರೆ ಇದು ಸೆರಿಸಿನ್ ಅಷ್ಟೇ. ಸೆರಿಸಿನ್ ಯೂಸ್ ಮಾಡಿ ಅದರಲ್ಲಿ ಎಷ್ಟೋ ಒಂದು 1% ಅಥವಾ ಎಷ್ಟೋ 1% ನೋನ್ ಪರ್ಸೆಂಟಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಸೊ ಸಾಫ್ಟ್, ಇದು ಸಾಫ್ಟ್ನೆಸ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಏನದು ನಿಮ್ಮ ಕೂದಲಲ್ಲಿ. ಅದಕ್ಕೆ ಸಿಲ್ಕ್ ಇದು ದಟ್ ಈಸ್ ಸಾಫ್ಟ್ನೆಸ್ ಕ್ರಿಯೇಟ್ ಮಾಡುತ್ತೆ ನಿಮ್ಮದು ಹೇರ್ಸಲ್ಲಿ. ರೇಷ್ಮೆ ಥರ ಕೂದಲಾಗ್ಬಿಡುತ್ತೆ ಅಂತ. ಹೌದು, ರೇಷ್ಮೆ ಥರನೇ ಕೂದಲಾಗುತ್ತೆ ಅಲ್ವೇ. ಹಾಗಾಗಿ ಅದಕ್ಕೆ ಬೇಕಾದಂತಹ ಸೆರಿಸಿನ್ನ ಉತ್ಪಾದನೆ ಮಾಡ್ಕೋಬಹುದು. ಸೆರಿಸಿನ್ ಜೊತೆಗೆ ಈಗ ಏನಾಗುತ್ತೆ ಅಂತಂದರೆ ವೇಸ್ಟ್ ಆಗಿರೋ ಫೈಬ್ರಾನ್, ಈಗ ಏನು ರೀಲಿಂಗ್ ಟೈಮಲ್ಲಿ ಮೇಲ್ಗಡೆದು ಫ್ಲಾಸ್ ಏನಿರುತ್ತೆ ಅದನ್ನು ತೆಗಿಬೇಕಾದ್ರೆ ಒಂದಷ್ಟು ಸಿಲ್ಕ್ ಏನು ವೇಸ್ಟ್ ಆಗುತ್ತೆ. ಸರ್, ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಾನು ಬಿಳಿಕೆರೆ ಜಿಲ್ಲಾ. ಇನ್ನೊಂದು ಸರಿ ಹೇಳಿ ಸರ್. ಬಿಳಿಕೆರೆ ಬಿಳಿಕೆರೆ ಚಿನ್ನಣ್ಣ ಅವರು? ಹಾ ಹೇಳಿ ಚಿನ್ನಣ್ಣ ಅವ್ರೆ. ರೇಷ್ಮೆ ಕಡ್ಡಿ ಒಳ್ಳೆ ಕಡ್ಡಿ ಎಲ್ಲಿ ಸಿಕ್ಕುತ್ತೆ ಸರ್? ರೇಷ್ಮೆ ಕಡ್ಡಿ ಅಂದ್ರೆ ಬಿತ್ನೆಗ? ಸರ್, ನಿಮ್ಮಲ್ಲಿ ನಮ್ಮ ಸಂಸ್ಥೆಗೆ ಬನ್ನಿ ಇವ್ರೆ, ಚಿನ್ನಣ್ಣ ಅವ್ರೆ ಸಂಸ್ಥೆಗೆ ಬನ್ನಿ, ನಿಮ್ಗೆ ಯಾವ ಯಾವ ತರ ಬೇಕು ಅದನ್ನ ಕೊಡ್ಸೋಣ. ಎಲ್ಲಿಗೆ ಬರ್ಬೇಕು ಸರ್? ನಮ್ದು ಸಿ ಎಸ್ ಆರ್ ಎನ್ ಟಿ ಅಂತ ಶ್ರೀರಾಮ್ಪುರದಲ್ಲಿದೆ, ಮೈಸೂರು. ಮೈಸೂರು ಸರ್, ಆಯ್ತು ಸರ್. ಅಲ್ಲಿ ಹೋಗ್ಬಿಡಿ, ಕಡ್ಡಿ ಕೊಡ್ತಾರೆ, ತಂದು ನಾಟಿ ಮಾಡ್ಕೋಬಿಡಿ. ಒಳ್ಳೇದಾಗ್ಲಿ ಚಿನ್ನಣ್ಣವ್ರೆ. ಸರ್, ಏನೋ ವಿಚಾರ ಹೇಳ್ತಿದ್ರಿ ತಾವು. ಅದು ಅದು ಏನು ಟೀ ಫ್ಲಾಸ್, ಫ್ಲಾಸ್ ತೆಗೆದ ಮೇಲೆ ಏನು ಗುಂಜು ಗುಂಜು ಗುಂಜು ತೆಗೆದ ರೇಷ್ಮೆ ಗುಂಜುಲ್ಲಿ ಏನಿರ್ತದೆ ಅದರಲ್ಲಿ ಸೆರಿಸಿನಂತೂ ನೀವು ಬಾಯ್ಲ್ ಮಾಡಿದಾಗ ಅದು ಒಟ್ಟೋಗುತ್ತೆ. ಅದು ಫೈಬ್ರಾಯಿನ್ ಅಂತ ಒಂದು ಕಂಟೆಂಟ್ ಏನಿರ್ತದೆ ಅದನ್ನು ಈ ಸೆರಿಸಿನ ಥರನೇ ಬೇರೆ ಬೇರೆ ಅಪ್ಲಿಕೇಶನ್ಲ್ಲೇ ಯೂಸ್ ಮಾಡ್ಕೋತಾರೆ. ಅದು ವೇಸ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಆ ತಂತ್ರಜ್ಞಾನವೂ ಇದೆ, ಫೈಬ್ರಾನ್ ಎಕ್ಸ್ಟ್ರಾಕ್ಷನ್ ತಂತ್ರಜ್ಞಾನವೂ ಇದೆ ನಮ್ಮಲ್ಲಿ. ಸೊ ಅದರಿಂದ ಈಗ ನಿಮ್ಮದು ಹೂನ್ ಡೀಲಿಂಗು, ಈಗ ಗಾಯನ ಮಾಸಸ್ ಅಂಥದ್ದು ಮೆಟೀರಿಯಲ್ಸು ಈ ಥರದೆಲ್ಲ ಸೆರಿಸಿನ್ ಮತ್ತು ಫೈಬ್ರಾಯಿನ್ ಮತ್ತು ಕೈಟೋಸಾನಿಂದನೂ ಹೂನ್ ಡೀಲಿಂಗ್ ಮೆಟೀರಿಯಲ್ನ ನಮ್ಮ ಸಂಸ್ಥೆಯಿಂದ ಡೆವಲಪ್ ಮಾಡಿದ್ದೀವಿ. ವೂಂಡ್ ಹೀಲಿಂಗ್ ಮೆಟೀರಿಯಲ್ ಅಂದರೆ ಬ್ಯಾಂಡೇಜ್ ಥರ ಸುತ್ತಾರಲ್ಲ, ಅದ ಆ ಥರ ಅಲ್ಲ, ಜೆಲ್ಸ್ ಥರ, ಹೈಡ್ರೋಜೆಲ್ಸ್ ಜೆಲ್ಸ್. ಆಯಿಂಟ್ಮೆಂಟ್ಗಳು ಹಚ್ಕೋತಾರಲ್ಲ? ಹೌದು, ನಾವು ಇದನ್ನು ಈ ಕೈಟಾಸಾನ್ ಬೇಸ್ಡ್ ಏನು ಹೂನ್ ಡೀಲಿಂಗ್ ಜೆಲ್ಸ್ ಏನು ಡೆವಲಪ್ ಮಾಡಿದ್ದೀವಿ ಅದನ್ನು ನಮ್ಮ ಬೆಂಗಳೂರಿನ ಕಿಮ್ಸ್ ಸಂಸ್ಥೆಯವ್ರ ಜೊತೆ ಅದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ದೀವಿ. ಮನುಷ್ಯರ ಪ್ರಯೋಗದಲ್ಲಿ ಇದು ಈಗ ಏನು ಉಪಯೋಗಿಸ್ತಾ ಇದ್ದಾರೆ ಆ ಟ್ರೀಟ್ಮೆಂಟ್ಗಿಂತ ಒಂದು ಒಳ್ಳೆ ಉತ್ತಮ ಫಲಿತಾಂಶ ನಮ್ಗೆ ಸಿಕ್ಕಿದೆ. ಓಕೆ, ಒಳ್ಳೇದೆ ಅಲ್ವಾ? ಎಸ್ ಸರ್, ಎಸ್ ಸರ್. ಈ ಆಪರೇಷನ್ ಆದಮೇಲೆ ಹೊಲಿಯಕ್ಕೆ ರೇಷ್ಮೆ ದಾರ ಉಪಯೋಗಿಸ್ತಾರೆ ಹಳೆ ದಿವಸದಿಂದ? ಓಕೆ ಓಕೆ. ಅಂದ್ರೆ ಅದು ಯಾವ ತರಹದ ರೇಷ್ಮೆ ದಾರ ಸರ್? ಅದು ನಾರ್ಮಲ್ ನಾರ್ಮಲ್ ಕಕ್ಕುನಿಂದ ದಾರ ಸರ್. ಒಂದು ಕಕ್ಕುನಿಂದ 1 ಕಿಲೋಮೀಟರ್ ದಾರ ಬರ್ತದೆ ಸರ್. ಅದು ಅಂತ ತಿನ್ನಿರ್ತದೆ, ತಿಕ್ಕಿರಬಾರದು, ಅದು ಚೆನ್ನಾಗಿ ಕ್ಲೀನ್ ಮಾಡಿ ಮಾಡ್ತಾರೆ. ಹೇಳಿ ಮಧುಸೂದನ್ ಅವರು. ಅದು ಏನು ರೇಷ್ಮೆ ಬರುತ್ತೆ ಅದನ್ನ ಒಂದು ಥಿಕ್ನೆಸ್ ಇರುತ್ತೆ, ಟ್ವಿಸ್ಟ್ ಮಾಡ್ತಾರೆ. ಈಗ ನೋಡಿ ಅದರಲ್ಲಿ ಸ್ವಿಚರ್ಸ್ ಅಲ್ಲಿ 3 ತರ ಇದೆ, 3-4 ತರ ಇದೆ. ಇಂಟರ್ನಲ್ ಸ್ವಿಚರ್ಸ್, ಹೊರಗಡೆ ಸ್ವಿಚರ್ಸ್, ಈಗ ಹಾರ್ಟ್ ಮತ್ತೆ ಈ ಕಡೆ ಎಲ್ಲ ಸ್ವಿಚ್, ಅದಕ್ಕೆ ಒಂದು ಥಿಕ್ನೆಸ್ ಸ್ವಿಚರ್ಸ್ ಬೇಕಾಗುತ್ತೆ, ಮತ್ತೆ ಹೊರಗಡೆ ಗಾಯಗಳಿಗೆ ಸ್ವಿಚರ್ಸ್ ಬೇಕಾಗುತ್ತೆ. ಅದ್ರ ಪ್ರಕಾರವಾಗಿ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಬೇಕಾಗುತ್ತೆ ಆ ರೀತಿಯಾಗಿ ಸ್ವಿಚರ್ ಪ್ರಿಪರೇಷನ್ ಮಾಡಿ ಇದು ಮಾಡಿಕೊಡ್ತಾರೆ. ಸರ್, ಈಗ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರೇಷ್ಮೆ ಕೃಷಿ ಅಂದರೆ ಬರೀ ರೇಷ್ಮೆ ಗೂಡು ಮಾತ್ರ ಅಲ್ಲ ಅಲ್ವೇ. ಈಗ ಹಿಪ್ಪನೇರಳೆ ಆಗ್ಬೋದು ಅಥವಾ ರೇಷ್ಮೆ ಹುಳು ಆಗ್ಬೋದು, ಅದರಿಂದ ಬಹಳಷ್ಟು ಉಪ ಉತ್ಪನ್ನಗಳನ್ನು ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಹೌದು ಅಲ್ವೇ? ಹೌದು ಸರ್. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ 2 ತರ ತಾಂತ್ರಿಕತೆ ಇದೆ. ಒಂದು ಉಚಿತವಾಗಿ ಕೊಡ್ತೀರಿ, ಇನ್ನೊಂದು ಕಾಸು ಇಸ್ಕೊಂಡು ಕೊಡ್ತೀರಿ ಅಲ್ವಾ ಸರ್? ಉಚಿತವಾಗಿ ಸ್ವಲ್ಪ ಕಮ್ಮಿನೇ ಇದೆ. ತಾಂತ್ರಿಕತೆ ನಮ್ಮಲ್ಲಿ ಪೇಮೆಂಟ್ ಬೇಸಿಸಲ್ಲಿ ನಾವು ಟೆಕ್ನಾಲಜಿನ ಡೆವಲಪ್ ಮಾಡಿರೋ ಟೆಕ್ನಾಲಜಿನ ಒಬ್ಬ ಯಾವುದೇ ಎಂಟರ್ಪ್ರಿನರ್ ಬಂದರೆ ಅವರಿಗೆ ಅದನ್ನು ಕೊಟ್ಟು ಇಲ್ಲ ಯಾರಾದರೂ ಬರಲಿ ಒಟ್ಟಿನಲ್ಲಿ ನಿಮಗೆ ಅವರು ಹಣ ಸಂದಾಯ ಮಾಡಬೇಕು, ಆ ತಾಂತ್ರಿಕತೆನ ಪಡ್ಕೋಬೇಕು. ಹೌದು, ಯಾಕೆಂತಂದ್ರೆ ಆಮೇಲೆ ಅವರ ಉದ್ಯಮವನ್ನು ಅವರು ಮಾಡಿದ ಮೇಲೆ ಅವ್ರ ಕೈ ಹಿಡಿದು ನಡೆಸ್ತೀರ ನೀವು, ತಾಂತ್ರಿಕತೆಯಲ್ಲಿ ಏನೇ ಸಮಸ್ಯೆ ಬಂದರೂ ಪರಿಹರಿಸ್ತೀರ. ತಂತ್ರಜ್ಞಾನ ನಮ್ದಾಗಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ರೀತಿ ಟ್ರಬಲ್ಸ್ ಬಂದರೂ ಟ್ರಬಲ್ ಶೂಟ್ ಮಾಡಲೇಬೇಕಾಗತ್ತೆ, ನಾವು ಮಾಡಿಕೊಡ್ತೀವಿ. ನಮ್ಮಿಂದ ಸಂಪೂರ್ಣವಾಗಿ ಅವ್ರಿಗೆ ಯಾವುದೇ ರೀತಿ ನೆರವು ಬೇಕಾದರೂ ನಾವು ಕೊಡ್ತೀವಿ. ಅದಕ್ಕೆ ಅವ್ರಿಗೆ ತಂತ್ರಜ್ಞಾನ ಸಂಪೂರ್ಣವಾಗಿ ಗೊತ್ತಾಗಲಿ ಅಂತಲೇ ನಾವು ಇನ್ಕ್ಯುಬೇಷನ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಕ್ಯುಬೇಷನ್ ಸೆಂಟರ್ ಒಳಗಡೆ ಅವ್ರಿಗೆ ಎಷ್ಟು ಅವ್ರು ಕಂಪ್ಲೀಟ್ ಆಗಿ ನಾನು ಈ ತಂತ್ರಜ್ಞಾನನ ಸಂಪೂರ್ಣವಾಗಿ ಅರ್ಥಕೊಂಡಿದ್ದೀನಿ ಅಂತ ಅರ್ಥಕೊಂಡ ಮೇಲೇ ಅವ್ರನ್ನ ಅಲ್ಲಿಂದ ಹೊರಗಡೆ ಕಳಿಸ್ತೀವಿ. ಓಕೆ, ಈಗಾಗಲೇ ಆ ತರಹದ ಇನ್ಕ್ಯುಬೇಟರ್ ಸೆಂಟರ್ ನಿಮ್ಮಲ್ಲಿ ಇದೆಯಾ? ಹೌದು ಸರ್, ಇದೆ ಇದೆ ಇದೆ, ಎಲ್ಲ ವಿತ್ ಆಲ್ ಮಾಡರ್ನ್ ಫೆಸಿಲಿಟೀಸ್ ನಮ್ಮಲ್ಲಿದೆ. ಓಕೆ, ನೋಡಿದ್ರ ಹಾಂ, ಅಂದರೆ ಈಗ ಏನು ನೀವು ಇಲ್ಲಿವರೆಗೂ ಹೇಳಿದ್ರಿ ಇದನ್ನೆಲ್ಲ ಅವರು ಕಣ್ಣಾರೆ ನೋಡೋದಕ್ಕೂ ಸಾಧ್ಯ. ಯಾವುದೇ ಸಮಯದಲ್ಲಿ ಬೇಕಾದರೂ ಅವ್ರು ಬರಬಹುದು, ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಯಾವುದೇ ತಂತ್ರಜ್ಞಾನ ಬೇಕು ಅಂತಂದ್ರು ನಮ್ಮ ನಿರ್ದೇಶಕರನ್ನ ಅಥವಾ ಇಲ್ಲ ನಮ್ಮನ್ನೇ ಖುದ್ದಾಗಿ ಭೇಟಿ ಮಾಡಿದ್ರು ನಾವು ಯಾವುದೇ ರೀತಿ ಸಹಾಯ ಮಾಡೋಕ್ಕೂ ನಮ್ಮ ಸಂಸ್ಥೆ ಸಂಪೂರ್ಣವಾಗಿ ಸಿದ್ಧ.